ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಮುಯ್ಯಾಳ ಪದ್ಧತಿಯಲ್ಲಿ ಕೃಷಿ ಅನುಭವಗಳನ್ನು ಕುರಿತು ಸಕಲೇಶ್ಪುರ ತಾಲೂಕು ಚಿಕ್ಕಂದೂರು ಗ್ರಾಮದ ಕೃಷಿಕ ಪರಮೇಶ್ ಸಿಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶ್ಪುರ ತಾಲೂಕು ಎಸ್ಲೂರು ಹೋಬಳಿಯ ಚಿಕ್ಕಂದೂರು ಗ್ರಾಮದ ಕೃಷಿಕರಾದ ಸಿಎಂ ಪರಮೇಶ್ ಅವರು. ಪರಮೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಪರಮೇಶ್ ಅವರೇ, ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತೀರಿ? ನಾವು ಒಂದು 25 ವರ್ಷದಿಂದ ಕೃಷಿ ಮಾಡ್ತೀವಿ. 25 ವರ್ಷದಿಂದ ಮಾಡ್ತಿದ್ದೀರಿ. ಎಷ್ಟು ವಯಸ್ಸು ತಮ್ಗೀಗ? ನನಗೆ 54 ವರ್ಷ ಆಗಿದೆ. 54 ವರ್ಷ ಆಯ್ತು. ಎಷ್ಟು ಜಮೀನು ಇದೆ ನಿಮಗೆ? ನಮಗೆ 2 ಎಕರೆ ಕಾಫಿ ತೋಟ ಇದೆ, 2 ಎಕರೆ ಗದ್ದೆ ಇದೆ. ಅದ್ರಲ್ಲಿ ಕಾಫಿ ಮತ್ತೆ ಮೆಣಸು ಎಲ್ಲ ಇದೆ. ಗದ್ದೆಯಲ್ಲಿ ಶುಂಠಿ ಹಾಕ್ತಿವಿ ಮತ್ತೆ ಮೆಣಸು ಗಿಡ ಬೆಳಿತೀವಿ. ಒಂದ್ ಸ್ವಲ್ಪ ತರಕಾರಿ ಸಣ್ಣ ಪುಟ್ಟದಾಗ ಹಾಕ್ತಿವಿ ಅಷ್ಟೇ. ಭತ್ತ ಬೆಳ್ಕೊಳ್ತೀರಾ? ಭತ್ತ ಬೆಳಿತೀವಿ. ಈ ಮುಂಗಾರಿನಲ್ಲಿ ಭತ್ತ ಬೆಳಿತೀರಾ ಅಂತ ಅನ್ಸುತ್ತಲ್ವಾ? ಇವಾಗ ಮುಂಗಾರಲ್ಲಿ ಬೆಳಿತೀವಿ, ಡಿಸೆಂಬರ್ ಲಾಸ್ಟ್ಲಿ ಕಟಾವು ಮಾಡ್ತೀವಿ. ಎಲ್ಲಿವರೆಗೂ ಓದಿದ್ರಿ ತಾವು? ನಾವು 8ನೇ ಕ್ಲಾಸ್ ಓದಿದ್ವಿ ಅಷ್ಟೇ. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಓದ್ಲಿಂದ ಅಂದ್ರೆ ಪರಿಸ್ಥಿತಿ ಆಗಿತ್ತು, ಜನ ಜಾಸ್ತಿ ಮಕ್ಕಳೆಲ್ಲ, ಹಾಗಾಗಿ ಇಲ್ಲ. ಹಂಗಾಗಿ ಮುಂದಕ್ಕೆ ಓದಕ್ ಆಗ್ಲಿಲ್ಲ ನಿಮ್ಗೆ? ಹೌದು, ಬಡಸ್ತನ ಜಾಸ್ತಿ ಇತ್ತು ಹಾಗಾಗಿ. ದನಕರುಗಳನ್ನು ಸಾಕೊಂಡಿದ್ದೀರಾ? ದನ ಇದಾವೆ, 8 ದನ ಇದಾವೆ. 12 ಒಕ್ಕಲು ಬಾರಿ ಕಾಯೋದು ಅಂತ ಮಾಡ್ತೀವಿ ಹಳ್ಳಿ ಕಡೆ. ಫಾರೆಸ್ಟ್ಗೆ ಹೊಡ್ಕೊಂಡೋಗಿ ಒಬ್ಬೊಬ್ರು ದಿನಕ್ಕೆ ಒಬ್ಬೊಬ್ರು ಬಾರಿ ಕಾಯ್ತೀವಿ. ಅಲ್ಲಿ 50-60 ಜಾನುವಾರುಗಳು ಇರ್ತವೆ ಮಿನಿಮಮ್. ಒಬ್ಬರೇ ಹೋಗಿ ಕಾಯ್ಕೊಂಡು ಬರೋದು, ಡೈಲಿ ಒಬ್ಬೊಬ್ರು ಕಾಯ್ತೀವಿ. 12 ದಿವಸಕ್ಕೆ ಒಂದ್ಸರಿ ಸರ್ತಿ ಬರುತ್ತೆ. ಹೌದು. ಈಗ ಗದ್ದೆನಲ್ಲಿ ಮುಂಗಾರಿನಲ್ಲಿ ಭತ್ತ ಬೆಳಿತೀನಿ ಅಂತ ಹೇಳಿದ್ರಿ, 8 ಎಕರೆಗೆ ಹಾಕೊಳ್ತೀರಾ ಮತ್ತೆ ಯಾವ ತಳಿ ಹಾಕೊಳ್ತೀರಿ? ನಾವು ತುಂಗಾ ಭತ್ತ ನಮ್ ಕಡೆ ನಡೆಯೋದು ಸಾಮಾನ್ಯ. ಇಲ್ಲಿ ಕ್ರಾಸ್ ಇಂಟನ್ನು ತುಂಗಾ ಇಲ್ಲ ರಾಜಮುಡಿ ಆಗುತ್ತೆ, ಇನ್ನು ಬೇರೆ ಭತ್ತ ಆಗಲ್ಲ. ಅಂದ್ರೆ ಮಳೆ ಜಾಸ್ತಿ ಆಗೋದ್ರಿಂದ ಹೊಳೆ ಹತ್ತವೆ, ಅಂದ್ರೆ 3 ತಿಂಗಳು ಬೆಳೆನೆ ನಾವು ಬೆಳಿಬೇಕು. ತುಂಗಾ ಅದು ಏನು ಸ್ಥಳೀಯವಾದಂತ ತಳಿನಾ ಅಥವಾ ನೀವು? ನಾವು ಬೋರ್ಡ್ ಇಂದ ತಗೊಳ್ತೀವಿ. ಬೋರ್ಡ್ ಇಂದ ತಂದು ಇಲ್ಲಿ ಹಾಕಂತ ಮತ್ತೆ ಅದನ್ನೇ 2 ವರ್ಷ ಯೂಸ್ ಮಾಡ್ತೀವಿ. ಏನಾದ್ರೂ ವಿಶೇಷ ತುಂಗಾ ತಳಿದು? ಏನಿಲ್ಲ, ಒಂದ್ ಸ್ವಲ್ಪ ರೇಟ್ ಸಿಗುತ್ತೆ ಮತ್ತೆ ಒಂದ್ ಸ್ವಲ್ಪ ಇದು ಭತ್ತ ಚೆನ್ನಾಗಿ ಇಳುವರಿ ಬರುತ್ತೆ. ಯಾವ ಟೈಮಲ್ಲಿ ಭತ್ತದ ಕೆಲಸ ಶುರು ಮಾಡ್ತೀರಿ ನೀವು? ನಾವು ಇವಾಗ ಬೀಜ ಬಿತ್ತಬೇಕಿತ್ತು, ಮಳೆ ಒಂದ್ ಸ್ವಲ್ಪ ಕೈ ಕೊಡಲಾಗಿ ಬೀಜ ಬಿತ್ತಿಲ್ಲ, ಆಗಿಲ್ಲ. ಇನ್ನೊಂದು ವಾರದೊಳಗೆ ಬೀಜ ಬಿತ್ತೀವಿ. ಈಗ ಮಳೆ ಬಂದ ತಕ್ಷಣ ಬೀಜ ಬಿತ್ ಬಿಡ್ತೀರಿ? ಬೀಜ ಅಂತ ಅಂದ್ರೆ ಹಾಗೆ ಹಾಕೊಂಡು ಆಮೇಲೆ ಕಿತ್ತು ನಾಟಿ ಮಾಡೋಂಥದ್ದಲ್ವಾ? ನಾಟಿ 29-30 ದಿವಸಕ್ಕೆ ಕಿತ್ತು ನಾಟಿ ಮಾಡ್ತೀವಿ. ಅದಕ್ಕಿಂತ ಮೊದಲು ಗದ್ದೆನ ಹೆಂಗೆ ಹದಗೊಳಿಸ್ಕೊಳ್ತೀರಾ? ನಾವು ಇವಾಗ ಟ್ರ್ಯಾಕ್ಟರ್ಲಿ ಹೊಡೆದು ಇದು ಸೆಣಬು ಅಂತ ಬರುತ್ತೆ, ಮತ್ತೆ ಇನ್ನೊಂದು ತಳಿ ಬಂದಿದೆ ಇವಾಗ, ಅದಕ್ಕೆಲ್ಲ ಬೀಜ ಹಾಕಿದೀವಿ ಇವಾಗ. ಇವಾಗೆಲ್ಲ 1 ಅಡಿ ಬಂದಿದೆ, ನಾವು ನಾಟಿ ಮಾಡೋದ್ರೊಳಗೆ 1-3 ಅಡಿ ಬರುತ್ತೆ. ಅದನ್ನ ಟ್ರ್ಯಾಕ್ಟರ್ಲಿ ಹೊಡೆಸಿ ಕರ್ಗಾಕಿ ನಾಟಿ ಮಾಡ್ತೀವಿ. ಎಷ್ಟು ದಿವಸ ಕರ್ಗ ಹಾಕ್ತೀರಿ? ಏನಿಲ್ಲ, 1 ವಾರದಲ್ಲಿ ನಾವು ನಾಟಿ ಮಾಡ್ಬಿಡ್ತೀವಿ. ಕೆಸರು ಹೊಡೆದು ಮತ್ತೆ 1 ವಾರದೊಳಗೆ ನಾಟಿ ಮಾಡ್ಬಿಡ್ತೀವಿ. ಅಷ್ಟೊತ್ತಿಗೆ ಕರ್ಕೊಳತ್ತೆ? ಅದು ಕರ್ಗುತ್ತೆ, ಅದು ಅದು ಹಸಿರೆಳೆ ಗೊಬ್ಬರ ಅಂತ, ಅದೆಲ್ಲ ಪೂರ್ತಿ ಕರ್ಗೋಗುತ್ತೆ. ಈಗ 1 ಎಕರೆಗೆ ಎಷ್ಟು ಕೆಜಿ ಸೆಣಬು ಹಾಕ್ತೀರಿ? ನಾವು 1 ಚೀಲ ಹಾಕ್ತೀವಿ, 25 ಕೆಜಿ ಬರುತ್ತೆ. 25 ಕೆಜಿ ಹಾಕ್ತೀವಿ. 2 ಎಕರೆಗೆ 2 ಬ್ಯಾಗು? 2 ಬ್ಯಾಗ್ ಹಾಕ್ತೀವಿ. ಅಂದ್ರೆ ದಪ್ಪ ಆಗುತ್ತೆ, ಏನ್ ತೊಂದ್ರೆ ಇಲ್ಲ ಅದೇನು, ಹಾಗಾಗಿ ಹಾಕ್ತೀವಿ. ಅದೇನು ಈಗ ಗೊಬ್ಬರ ಮಾಡೋದ್ರಿಂದ ಎಷ್ಟಿದ್ರು ಒಳ್ಳೇದೇ ಅಲ್ವಾ? ಭತ್ತದ ಕೆಲಸ ಮಾಡ್ಲಿಕ್ಕೆಲ್ಲ ಜನ ಸಿಗ್ತಾರ ನಿಮ್ ಕಡೆ? ಈಗ ಇಲ್ಲ, ನಾವು ಮುಯ್ಯಾಳು ಅಂತ ಮಾಡ್ತೀವಿ. ನಮ್ಮ ಮನೆಗೆ ಬಂದು ಕರ್ಕೊಂಡಿರ್ತೀವಿ, 10-15 ಜನ ಕರ್ಕೊಂಡಿರ್ತೀವಿ. ನಾವು ಮತ್ತೆ ಇನ್ನೊಬ್ರ ಮನೆಗೆ, ನಾವು ನಮ್ ನಾಟಿ ಆದ ಕೂಡ್ಲೆ ನಾವು ಇನ್ನೊಬ್ರ ಮನೆಗೆ ಹೋಗಿ ನಾಟಿ ಮಾಡ್ಕೊಡ್ತೀವಿ. ಹಾಗೆ ಹಾಗೆ. ಎಷ್ಟು ಮನೆಯವರು ಆತರ ನೀವು ಮಾಡ್ಕೊಂಡಿದ್ದೀರಿ? ನಾವು 8-10 ಒಕ್ಕಲು ಒಂದು ಗ್ರೂಪ್ ಇದೆ. ಅಂದ್ರೆ ಗ್ರೂಪ್ ಅಂದ್ರೆ ನಾವು ಫ್ರೆಂಡ್ಸ್ ಟೈಪ್, ಹೆಂಗಸರು ಗಂಡಸರು ಎಲ್ಲ ಸೇರಿ ಒಂದು ಗ್ರೂಪ್ ಅಲ್ಲಿ ಮಾಡ್ತೀವಿ ನಾವು. ಈಗ ನಾಟಿ ಕೆಲಸ ಎಲ್ಲ ಹಂಗೆ ಮಾಡ್ಬಿಡ್ತೀವಿ? ನಾಟಿ ಕೆಲಸ ಆಗ್ಲಿ, ಹಣ್ಣು ಕುಯ್ಯೋದಾಗ್ಲಿ ಎಲ್ಲ ನಾವು ಗ್ರೂಪ್ ಅಲ್ಲಿ ಮಾಡೋದು. ನಾವು ಅಂದ್ರೆ ಹೆಂಗಸರು ಸೇರ್ಕೊತಾರೆ, ನಾವು ಗಂಡಸರುಗಳು ಸೇರ್ಕೊತೀವಿ, ಒಟ್ಟಿಗೆ ಮಾಡ್ತೀವಿ ಕೆಲಸ. ಈಗ ನಾಟಿಗೆ ಎಷ್ಟು ಜನ ಬೇಕಾಗುತ್ತೆ ನಿಮಗೆ? ನಾಟಿಗೆ ನಮಗೆ ಟೋಟಲ್ ಒಂದು 25 ಜನ ಬೇಕಾಗುತ್ತೆ, 25-30 ಬೇಕಾಗುತ್ತೆ. ನಾಟಿ ಮಾಡ್ಲಿಕ್ಕೆ ಸಸಿ ತೆಗೆದು ನಾಟಿ ಮಾಡ್ಲಿಕ್ಕೆ ಒಂದು 30 ಜನ 30 ಜನ ಬೇಕಾಗುತ್ತೆ. ಅಷ್ಟು ಜನ ನಾವು ಮುಯ್ಯಾಳಲ್ಲೇ ಮಾಡ್ಕೋತೀವಿ, ನಮಗೆ ಬೇರೆ ಏನು ಕೆಲಸ ಇರಲ್ಲ, ತೋಟದ್ದೇನು ಆಗ ಅಷ್ಟು ಕೆಲಸ ಇರಲ್ಲ. ನಾವು ಈ ನಾಟಿ ಎಲ್ಲ ಮುಯ್ಯಾಳಲ್ಲಿ ಮಾಡ್ಕೋ. ಒಂದೇ ದಿವಸದಲ್ಲಿ ಮುಗಿಸ್ಬಿಡ್ತೀರಾ ನಾಟಿ ಕೆಲಸ? ಒಂದೇ ದಿನ ಟ್ರ್ಯಾಕ್ಟರ್ಗಳು ಇರ್ತವೆ, ಅವತ್ತು ಒಂದು 25-30 ಆಳು ಇರ್ತೀವಿ. ಟ್ರ್ಯಾಕ್ಟ್ರು ಮತ್ತೆ ಉಳ್ಳಿಕ್ಕೆ ಮತ್ತೆ ಮರ ಹೊಡಿಲಿಕ್ಕೆ ಎಲ್ಲ ಇರ್ತಾರೆ, ಸಪ್ರೇಟ್ ಸಪ್ರೇಟ್ ಎಲ್ಲ ಮಾಡ್ತೀವಿ. ಈಗ ನೀವು ಗದ್ದೆ ನಾಟಿ ಮಾಡೋದಕ್ಕಿಂತ ಮೊದಲು ಸಾಕಷ್ಟು ಕೆಲಸ ಇರುತ್ತೆ, ತೇವ್ರ ತೆಗಿಬೇಕು, ಸಮ ಮಾಡ್ಕೋಬೇಕು, ಮುಂಚೆ ಮಾಡ್ಕೋತೀವಿ ಅದನ್ನು. ಹಿಂಗೆ ಮುಯಾಳಲ್ಲೇ ಮಾಡ್ತೀರಾ, ನೀವೇ ಮಾಡ್ಕೋತೀರಾ? ಅವೆಲ್ಲ ಒಂದಾಳು ಎರಡು ಹಾಳು ಕಟ್ಕೊಂಡ್ರೆ ತೇವ್ರ ಕಡಿಯೋದೇನು ದೊಡ್ಡ ವಿಶೇಷ ಅಲ್ಲ, ಅದೇನು ಒಂದೆರಡು ಹಾಳೆಲ್ಲ ಮುಗಿತ್ತೆ ಸಂದು ಕಡಿದ್ರೆ. ನಾಟಿ ಮಾಡುವಾಗ ಮಾತ್ರ ಜಾಸ್ತಿ ಜನ ಬೇಕಾಗುತ್ತೆ ಸಸಿ ತೆಗಿಲಿಕ್ಕೆ ಮತ್ತೆ ನಾಟಿ ಮಾಡ್ಲಿಕ್ಕೆ. ಸಸಿ ಒಂದ್ ದಿವಸ ತೆಗಿಯೋದ್ರು ನಾಟಿ ಒಂದ್ ದಿವಸ ಮಾಡೋದು ಆತರ ಮಾಡ್ತೀರಾ? ಹೆಂಗೆ ಸಪ್ರೇಟ್? ಇವತ್ತು ತೆಗೆದ್ರೆ ನಾಳೆ ನಾಟಿ. ಹಾಗೆ ಇವತ್ತು ಒಂದ್ ದಿವಸ ಪೂರ್ತಿ ಸಸಿ ತೆಗೆದು ಬಿಡ್ತೀರಿ? ಇವತ್ತು ತೆಗಿತೀವಲ್ಲ ನಾಳೆನೆ ನಾಟಿ. ಈಗ ಮುಯ್ಯಾಳ ಪದ್ಧತಿ ಬೇರೆ ಊರುಗಳಲ್ಲಿ ಅಷ್ಟಿಲ್ಲ ಅಲ್ವಾ? ಹೊರಗಡೆ ಇಲ್ಲ, ಇಲ್ಲ ನಾವು ಮಾಡ್ತೀವಿ, ನಾವು ಹಿಂದಿನಿಂದ ಮಾಡ್ಕೊಂಡು ಬಂದಿವಿ ಮಾಡ್ತೀವಿ, ನಮಗೆ ಅನುಕೂಲ ಇದೆ. ನಾವು ಇನ್ನು ಬೇರೆಯವ್ರ ಮನೆಗೆ ಹೋಗೋದಕ್ಕಿಂತ ನಾವು ನಮ್ಮ ಕೆಲಸ ಆಗುತ್ತಲ್ಲ, ಇನ್ನೊಬ್ರ ಮನೆಗೆ ಹೋಗಿ ಮಾಡಿಕೊಟ್ರೆ ಅವ್ರಿಗೊಂದು ಅನುಕೂಲ ಆಗುತ್ತೆ, ಹಾಗಾಗಿ ನಮಗೂ ಅನುಕೂಲ ಆಗುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ, ಒಂದು ದುಡ್ಡನ್ನು ಉಳಿತಾಯ ಆಗುತ್ತೆ. ಇಲ್ಲಿ ಕೊಡೋದು ಬಿಡ ಅಂತದ್ದೇನು ಇರೋದೇ ಇಲ್ವಾ? ಇಲ್ಲ, ಅವತ್ತೆಲ್ಲ ಊಟ ಒಳ್ಳೆ ಊಟ ಮಾಡಿರ್ತಿರ್ತೀವಿ, ನಾನ್ ವೆಜ್ ಆಗ್ಲಿ ವೆಜ್ ಆಗ್ಲಿ ಒಳ್ಳೆ ಊಟ. ಒಳ್ಳೆ ಊಟ ಅಂದ್ರೆ ಹೆಂಗೆ? ನಾನ್ ವೆಜ್ ಆದ್ರೆ ನಾನ್ ವೆಜ್ ಮಾಡಿಸಿರ್ತೀವಿ, ನಾನ್ ವೆಜ್ ಇಲ್ದಿದ್ದವರಿಗೆ ಒಳ್ಳೆ ಸ್ವೀಟ್ ಮಾಡಿಸಿರ್ತೀವಿ, ಏನಾದ್ರೂ ಪಾಯಸ ಅದು ಏನಾದ್ರು ಮಾಡಿಸಿರ್ತೀವಿ, ರೈಸ್ ಊಟ. ಮಧ್ಯಾಹ್ನ ಒಂದು ಊಟ ಫುಲ್ ಕೊಡ್ತೀವಿ, ಸಂಜೆ ಅವ್ರವ್ರ ಮನೆಗೆ ಹೋಗ್ತಾರೆ. ಬೆಳಿಗ್ಗೆ ಒಂದು ಏಳೆಂಟು ಜನ ಗಂಡಾಳಿದ್ರೆ ಅವರಿಗೆ ತಿಂಡಿ ಊಟ ಎಲ್ಲ ಕೊಡ್ತೀವಿ. ಅಂತಂದ್ರೆ ಒಂಥರ ಹಬ್ಬ ಮಾಡ್ದಂಗೆ ಆಯ್ತದೆ, ಹಬ್ಬ ಮಾಡ್ದಂಗೆ. ಹೌದು, ಒಳ್ಳೆ ಊಟ ಮಾಡ್ಬೇಕಾಗುತ್ತೆ ಮತ್ತೆ ಒಳ್ಳೆ ತಿಂಡಿ ಮಾಡ್ಬೇಕಾಗುತ್ತೆ, ನಮಗೂ ಅನುಕೂಲ ಆಗುತ್ತೆ, ಇನ್ನು ಅವರಿಗೂ ಅನುಕೂಲ ಆಗುತ್ತೆ. ಒಂದು ಊಟ ಮಾಡಿದ್ಕೆ ನಾವು ಅವ್ರ ಮನೆಗೆ ಹೋದ್ರು ಅವರು ಒಂದು ಊಟ ಮಾಡಿಸ್ತಾರೆ, ಹಂಗೆ ಮಾಡ್ತಾರೆ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಹಂಗೆ ಮಾಡ್ತಾರೆ. ಈಗ ನೀವು ಯಾರನ್ನೂ ಕರ್ಕೊಂಡಿರ್ತೀರ ಮುಯ್ಯಾಳು ಅಂತ ಹೇಳ್ಬಿಟ್ಟು, ಈಗ ಅವ್ರ ಮನೆಯಲ್ಲಿ ಕೆಲಸ ಇದ್ದಾಗ ಅಕಸ್ಮಾತ್ ನಿಮ್ಗೆ ಹೋಗಕ್ ಆಗದೆ ಹೋಯ್ತು, ಅವಾಗ ಹೆಂಗೆ? ಏನ್ ಪ್ರಾಬ್ಲಮ್ ಇಲ್ಲ, ಅವ್ರೇನು ಇದ್ ಮಾಡಲ್ಲ, ಬೇರೆ ಕೆಲ್ಸಕ್ಕೆ ಏನಾರು ಕರ್ಕೊಂಡ್ತಾರೆ, ಬೇರೆ ತೋಟದ ಕೆಲಸ ಆಗ್ಲಿ ಮತ್ತೆ ಬೇರೆ ಕಳೆ ಅದು ಇದು ಇದ್ದೇ ಇರುತ್ತಲ್ಲ ಸಾಮಾನ್ಯ ಕೆಲಸಗಳು ವರ್ಷಿಡಿ, ಅದಕ್ಕೆ ಕರ್ಕೊಂತೆ, ಹೊಂದಾಣಿಕೆ ಅಷ್ಟೇ. ಈ ತರ ಮುಯ್ಯಾಳ ಪದ್ಧತಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ನಮ್ಮ ತಂದೆ ಅವರಿಂದಲೂ ಮಾಡ್ತಾ ಇದ್ರು, ನಾ ಅವ್ರ ತಂದೆಯವರೆಲ್ಲ ತಿರೋದ್ಮೇಲೆ ನಮ್ಮ ನಾವು ಮಾಡ್ತಾ ಇದ್ವಿ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ. ಅದನ್ನು ಮುಂದಷ್ಟಕ್ಕೆ ಹೋಯ್ತೈತಿ ಅಂದ್ರೆ ನಾವೊಂದು 8 ತಕ್ಕಲು ಅದೇ ಒಂದು ಬ್ಯಾಚ್ ಇದೆ ಅವರು, ಇನ್ನು ಬೇರೆಯವರೆಲ್ಲ ಜನ ಕರ್ಕೊಂಡು ಮಾಡ್ತಾರೆ, ಅದಕ್ಕೆಲ್ಲ ನಾವು ಇದ್ ಮಾಡಲ್ಲ, ನಮ್ಮ ಪಾಣಿ ನಾವು ಮಾಡ್ಕೋತೀವಿ. ಈಗ ನಿಮ್ಮ ಗುಂಪಿನಲ್ಲಿ ಇರೋಂಥವ್ರು ಬಿಟ್ಟು ಹೋಗೋದು ಮಾಡೋದು ಆ ಥರದ್ದೇನಾಗಿಲ್ಲ? ಅದೇನಿಲ್ಲ, ಅದೇನಿಲ್ಲ. ಈಗ ನಾವು ಮಾಡ್ಕೋತಾ ಇರ್ದೀವಲ್ಲ, ಅವರೆಲ್ಲ ಬರ್ತಾರೆ, ಪ್ರತಿಯೊಬ್ರು ಬರ್ತಾರೆ. ಏನೇ ಕಷ್ಟ ಆದ್ರೂ ಅವ್ರ ಮನೇಲಿ ಕಷ್ಟ ಆದ್ರೆ ನಾವು ಹೋಗಿಲ್ಲ, ಫ್ರೀಯಾಗಿ ಮಾಡ್ಕೊಡ್ತೀವಿ ಒಂದೊಂದು ಟೈಮ್ ಆಗಿದೆ. ಈಗ ಈ ಭತ್ತ ನಾಟಿಗೆ ಮಾತ್ರ ಮುಯ್ಯಾಳ ಮಾಡ್ಕೋತಿರೋ ಬೇರೆ ಕೆಲಸಕ್ಕೂ? ಒಂದು ಕುಯ್ಯ ಕಾಫಿ ಕುಯ್ಯಾಗ್ಲೂ ಮುಯ್ಯಾಳನೆ ಅಂದ್ರೆ, ಅಂತ ಏನಾದ್ರು ಇದಾದ್ರೂ ಜಾಸ್ತಿ ಇದ್ರೆ ಸ್ವಲ್ಪ ಜನ ಕರ್ಕೊಂಡು ಮಾಡ್ತೀವಿ, ನಮ್ಮೊಟ್ಟಿಗೆನೆ ಅವರನ್ನು ಕರ್ಕೋತೀವಿ. ಇನ್ನು ಜನ ಬೇಕು ಅಂತ ಅಂದ್ರೆ ನಮ್ಮೊಟ್ಟಿಗೆ ಅವ್ರು ಸಪರೇಟ್ ಬಂದ್ರು ಅವ್ರು ನಮ್ ಜೊತೆ ಮಾಡ್ತಾರೆ, ಅವ್ರಿಗೆ ಏನ್ ಸಂಬಳ ಅದನ್ನ ನಾವು ಕೊಡ್ತೀವಿ ಅಷ್ಟೇ. ಭತ್ತ ಕುಯ್ಯೋದು ಬಡಿಯೋದು ಎಲ್ಲದನ್ನು ಮುಯ್ಯಾಳಲ್ಲೇ ಮಾಡ್ತೀವಿ, ಮುಯ್ಯಾಳಲ್ಲೇ ಮಾಡ್ತೀನಿ. ಇಲ್ಲಿ ಊಟ ಬಿಟ್ರೆ ಬೇರೆ ಇನ್ಯಾವ ಹಣಕಾಸಿನ ವ್ಯವಹಾರ ಇರೋದಿಲ್ಲ ಅಂದ್ರೆ, ಹಣಕಾಸಿಂದೇನು ಅವರಿಗೆ ಏನಾರು ಬೇರೆ ಸಪರೇಟ್ ಬಂದವ್ರಿಗೆ ಕೊಡ್ತೀವಿ, ಬೇರೆ ಇನ್ನೇನಿಲ್ಲ. ಮುಯ್ಯಾಳ ಬಂದವ್ರಿಗೆ ಏನು ಇಲ್ಲ, ಏನಿಲ್ಲ, ಅವ್ರಿಗೆ ನಾವು ಕೆಲಸ ಮಾಡ್ಕೊಡ್ತೀವಿ. ಇದೇ ತರ ಇದ್ರೆ ಒಂಥರ ಚಂದ ಅಂತ ಅನ್ಸುತ್ತಲ್ವಾ? ನಮಗ್ ಅನುಕೂಲ, ನಮಗೂ ಅನುಕೂಲ. ಫ್ರೆಂಡ್ಶಿಪ್ ಅಲ್ಲಿ ಮಾತುಕತೆಯಲ್ಲಿ ಕೆಲಸ ಆಗೋದು ಗೊತ್ತಾಗಲ್ಲ, ನೀಟಾಗಿ ಕೆಲಸ ಆಗುತ್ತೆ. ಮತ್ತೆ ಅದರಲ್ಲಿ ಒಂದ್ ಸ್ವಲ್ಪ ಬಿಟ್ಟು ಹೋಗೋದು ಇಲ್ಲ, ಸ್ವಲ್ಪ ನಾವು ರಾತ್ರಿ 7 ಗಂಟೆ ಆದ್ರೂ ಕೆಲಸ ಮಾಡಿ ಮುಗಿಸ್ತೀವಿ. ಒಬ್ರ ಮನೆದು 5 ಗಂಟೆಗೆ ಆಗ್ಬೋದು, ಸಂಜೆ 6 ಗಂಟೆಗೆ ಆಗ್ಬೋದು, ಮತ್ತೆ ಇನ್ನೊಬ್ರ ಮನೆ 8 ಗಂಟೆ ಆದ್ರೂ ಮಾಡ್ತೀವಿ ನಾವು, ಅದ್ ಲೆಕ್ಕಕ್ಕೆ ಇಲ್ಲ. ಅಂದ ನಮ್ಮ ಮನೆಗೆ ಯಾಕೆ ಬಂದಿದ್ರು ಅವ್ರ ಮನೆಗೆ ಆಗುವಾಗ ಮಾಡ್ತೀವಿ ಅಷ್ಟೇ. ಈಗ ನೀವೇನು 2 ಎಕರೆ ಗದ್ದೆ ಇದೆ ಅಂತ ಹೇಳಿದ್ರಿ, ಈಗ ಬೇರೆಯವ್ರಿಗೆ ಜಾಸ್ತಿ ಇರುತ್ತೆ, ಅವಾಗ ಹೆಂಗೆ? ಬೇರೆ ತುಂಬಾ ಜಾಸ್ತಿ ಇರೋರು ನಾವು ಇದ್ ಮಾಡಲ್ಲ, ಈಗ 5-10 ಎಕರೆ ಎಲ್ಲ ಇದ್ದವ್ರಿಗೆ ನಾವು ಮುಯ್ಯಾಳಿಗೆ ಹೋಗಲ್ಲ. ನಮ್ಮ ಬ್ಯಾಚ್ ಏನಿದೆ ಅದು ಮಾತ್ರ, 2-3 ಎಕರೆ ಇರೋರು 5 ಎಕರೆ ಒಳಗೆ ಇರೋರು ಮುಯ್ಯಾಳ ಮಾಡ್ಕೋತೀವಿ, ಅವ್ರನ್ನ ಮಾತ್ರ ಮುಯ್ಯಾಳ ಮಾಡ್ಕೊಂಡು ಹೋಗ ಅಂತ. ಅಷ್ಟೇ, ಗದ್ದೆಗೆ ಇನ್ನೇನೇನ್ ಕೆಲಸ ಇರುತ್ತೆ? ಭತ್ತ ನಾಟಿ ಮಾಡಿದ್ಮೇಲೆ, ನಾಟಿ ಮಾಡಿದ್ಮೇಲೆ ಕಳೆ ಒಂದ್ ಮಾಡ್ತೀವಿ, ಇನ್ನ ಔಷಧಿ ಏನು ಹೊಡೆಯಲ್ಲ ನಾವು. ನಾವೊಂದ್ ಸ್ವಲ್ಪ ದನಿನ ಗೊಬ್ಬರ ಹಾಕ್ತಿವಿ, ಹಸಿರೆಳೆ ಗೊಬ್ಬರ ಹಾಕ್ತಿವಿ, ಮಿಕ್ಸರ್ ಕಮ್ಮಿ ಹಾಕೋದು, ಹಾಕಿದ್ರೆ ಏನಾದ್ರು ಒಂದ್ ಸ್ವಲ್ಪ ಅಂತ ವೀಕ್ ಇದ್ರೆ ಒಂದ್ ಸ್ವಲ್ಪ ಮಿಕ್ಸರ್ ಚೆಲ್ತೀವಿ ಅಷ್ಟೇ, ಮತ್ತೆ ಏನು ಇಲ್ಲ. ನಮ್ ಮಿಕ್ಸರ್ ಹಾಕೋದೇ ಕಮ್ಮಿ, ನಾವು ತೋಟಕ್ಕಾದ್ರೂ ದನಿ ಗೊಬ್ಬರನೇ ಹಾಕೋದು ಜಾಸ್ತಿ. ಮಿಕ್ಸರ್ ಏನು ಅಂದ್ರೆ ಎಲ್ಲ ಹಾಕ್ತಾರಲ್ಲ ಅಂದ್ರೆ ನಾವ್ ಒಂದ್ ಸ್ವಲ್ಪ ಹಾಕ ಬರ್ತಾ ಇದ್ವಿ ಅಷ್ಟೇ. ನಾವು ಎಲ್ಲ ಪೂರ್ತಿ ದನಿ ಗೊಬ್ಬರ, ದನ ಇದಾವೆ, ಅದೇ 8 ದನ ಇದಾವೆ, ವರ್ಷಕ್ಕೆ ಒಂದು 3-4 ಟ್ರ್ಯಾಕ್ಟರ್ ದನಿ ಗೊಬ್ಬರ ಸಿಗುತ್ತೆ. ಹಾಗಾಗಿ ತೋಟಕ್ಕೆ 1 ಟ್ರ್ಯಾಕ್ಟರ್ ಹಾಕ್ತಿವಿ, ಮತ್ತೆ ಗದ್ದೆಗೆ 1-2 ಟ್ರ್ಯಾಕ್ಟರ್ ಹಾಕತ್ತಿವಿ. ಈಗ ಗದ್ದೆಗೆ ನೀರಾವರಿ ಸೌಲಭ್ಯ ಹೆಂಗೆ? ನಮಗೆ ತೋಟಕ್ಕೆಲ್ಲ ಬೋರಲ್ ಇದೆ, ಇನ್ನ ನಮ್ಮ ಗದ್ದೆ ಪಕ್ಕನೆ ಹೊಳೆ ಇದೆ, ಕೆರೆ ಇದೆ, ಕೆರೆಯಲ್ಲಿ ಮೋಟ್ರು ಡೀಸೆಲ್ ಮೋಟ್ರ್ ಇಟ್ಕೊಂಡಿದ್ವಿ, ಹೊಡ್ಕೋತೀವಿ. ಎಷ್ಟು ನೀರು ಬೇಕೋ ಅಷ್ಟು ನೀರು ಸಿಗುತ್ತೆ, ಬೇಕಾದ್ರೂ ಸಿಗುತ್ತೆ. ಹೌದು, ಏನ್ ತೊಂದರೆ ಆಗೋದಿಲ್ಲ ನೀರಿಂದ. ಇಲ್ಲ, ಬೋರಲ್ ತೋಟದ್ದಿದೆ, ಅದನ್ನೇ ಉಪಯೋಗ ಮಾಡ್ಕೋತೀವಿ. ತುಂಗಾ ಭತ್ತ ಬೆಳಿತೀನಿ ಅಂತ ಹೇಳಿದ್ರಲ್ಲ, ಎಷ್ಟು ದಿವ್ಸಕ್ಕೆ ಬರುತ್ತಿದೆ, ಎಷ್ಟು ತಿಂಗಳು ತಗೊಳುತ್ತೆ? ಅದೇ 3 ತಿಂಗಳು ಬರುತ್ತೆ. 3 ತಿಂಗಳಿಗೆಲ್ಲ ಬಂದ್ಬಿಡುತ್ತದ? ನವೆಂಬರ್ ಡಿಸೆಂಬರ್ಗೆಲ್ಲ ಬಂದ್ಬಿಡುತ್ತೆ. ಭತ್ತ ಮಾರಾಟ ಮಾಡ್ತೀರಾ ಅಥವಾ ಮನೆ ಬಳಕೆ? ಮಾರ್ತೀವಿ, ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಬೇರೆ ಎಲ್ಲ ಮಾರಾಟ ಮಾಡ್ತೀವಿ. ನಾವು ಒಂದು ವರ್ಷಕ್ಕೆ ಒಂದು 25 ಕ್ವಿಂಟಲ್ 30 ಕ್ವಿಂಟಲ್ ಮಾರಾಟ ಮಾಡ್ತೀವಿ. ನಾವು ಸುಮ್ಮನೆ ಒಂದು 15-20 ಇಟ್ಕೋತೀವಿ, ಮಿಕ್ಕಿದ್ನ ಆಮೇಲೆ ಮಾರ್ತೀವಿ. ಯಾವ್ದಕ್ಕಿರ್ಲಿ ಅಂತ ಇಟ್ಕೊಬಿಡೋದು, ಸೇಫ್ಟಿಗೆ ಇಟ್ಕೊಂಡಿರ್ತೀವಿ. ಅಕಸ್ಮಾತ್ ಅವಾಗ ಗೊಬ್ಬರ ಹಾಕಕ್ಕೆ ದುಡ್ಡಿಲ್ಲ, ಒಂದಿದಿಲ್ಲ ಅಂದ್ರೆ ಅವ್ರಿವ್ರ ಕೇಳೋದಕ್ಕೆ ಒಂದು ಗೊಬ್ಬರ ಹಾಕಕ್ಕೆ ಒಂದು ದುಡ್ಡಾಗುತ್ತೆ, ಇಲ್ಲಾಂದ್ರೆ ಏನಾರ ಕಷ್ಟ ಸುಗಾಗುತ್ತೆ ಅಂತ ಇಟ್ಕೊಂಡಿರ್ತೀವಿ. ಆತರ ಇಟ್ಕೊಂಡು ಸಮಯ ಬಂದಾಗ ಮಾರ್ಕೊಳ್ಳೋದು. ಹೌದೌದು, ವರ್ಷ ಪೂರ್ತಿ ನಿಮ್ಗೆ ಆಗೋವಷ್ಟು ಭತ್ತ ನೀವೇ ಬೆಳ್ಕೊಳ್ತೀರಿ? ನಾವೇ ಬೆಳ್ಕೊಳ್ತೀವಿ. ಪ್ರಧಾನವಾಗಿ ಭತ್ತನೇ ಅಲ್ವಾ ಇಲ್ಲಿ ಅಕ್ಕಿನೇ ಬಳಕೆ ಮಾಡುವಂಥದ್ದು? ಭತ್ತ, ಅಕ್ಕಿ, ರಾಗಿ ಎಲ್ಲ ಕಮ್ಮಿ. ಇವಾಗ ಮೊದಲೆಲ್ಲ ಹಾಕ್ತಿದ್ವಿ, ಇವಾಗ ಕಮ್ಮಿ ಮಾಡಿದ್ದಾರೆ. ಕಮ್ಮಿ ಅಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ರೋಗ ಬರುತ್ತೆ, ಮತ್ತೆ ಆನೆ ಗಲಾಟಿ ಜಾಸ್ತಿ. ಆನೆ ರಾಗಿ ಪಕ್ಕ ಬಿಡೋದಿಲ್ಲ, ಪೂರ್ತಿ ಹೊಡೆದಾಕ್ಬಿಡುತ್ತೆ, ಎಷ್ಟು ದೂರ ಇದ್ರೂ ಬಂದ್ಬಿಡುತ್ತೆ ವಾಸನೆಗೆ. ಏನು ರಾಗಿ ಕಂಡ್ರೆ ಅಷ್ಟೊಂದು ಇಷ್ಟ ಆನೆಗೆ? ರಾಗಿನ ಮಾತ್ರ ಭಾರಿ ಉಪಯೋಗಿಸುತ್ತೆ, ಮತ್ತೆ ಗದ್ದೆ ಎಲ್ಲ ಅಷ್ಟು ಉಪಯೋಗಿಸಲ್ಲ, ರಾಗಿ ಈ ಟೈಮಲ್ಲಿ ಅಂತ ಬಿಡಲ್ಲ. ಓ, ಹಾಗಿದ್ರೆ ರಾಗಿನೂ ಬೆಳೀತಾ ಇದ್ರಿ ನೀವು? ರಾಗಿ ಬೆಳೀತಾ ಇದ್ವಿ ನಾವು. ಈ ವರ್ಷ ಬಿಟ್ಟಿರೋದು ಬಿಟ್ರೆ, ಈ ವರ್ಷ ಅಣ್ಣನ ಮಗಳದ್ ಮದುವೆ ಇತ್ತು, ಹಾಗಾಗಿ ಬಿಟ್ವಿ. ವರ್ಷ ವರ್ಷ ಬೆಳಿತೀವಿ ಒಂದ್ ಸ್ವಲ್ಪ, ಆದ್ರೂ ಆನೆ ತಿನ್ಕೋಯ್ತಾ ಉಳಿದಿದ್ದೆ ನಮಗೆ ಅಷ್ಟೇ. ಈಗ ಭತ್ತ ಕೊಯ್ಲು ಆದ್ಮೇಲೆ ಬೇಸಿಗೆನಲ್ಲಿ ಏನ್ ಬೆಳ್ಕೊಳ್ತೀರಿ? ಅದೇ ರಾಗಿ ಬೆಳಿತಿದ್ವಿ, ಮೆಣಸಿನ ಗಿಡನ ಬೆಳಿತಿದ್ವಿ, ಇಲ್ಲ ಶುಂಠಿ ಹಾಕಿದ್ವಿ, ಒಂದು 5 ಚೀಲ ಶುಂಠಿ ಹಾಕಿದ್ವಿ ಇವಾಗ, ಒಂದ್ 1.5 ಎಕರೆಗೆ. ಇವಾಗೆಲ್ಲ ಬಂದಿದೆ ಶುಂಠಿ, ಒಂದ್ ಸ್ವಲ್ಪ ಚೆನ್ನಾಗಿ ಹುಟ್ಟಿದೆ, ಅದ್ರ ಕೆಲಸ ಇರುತ್ತೆ ಇವಾಗ. ಮೆಣಸಿನ ಗಿಡ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ನಾವು ಆಯ್ತು ಒಂದು 25-30 ವರ್ಷದಿಂದ ಬೆಳೀತಾ ಇದ್ವಿ. ಆಗ್ಲಿಂದ ಕೂಡ ಬೆಳಿತೀರಿ? ಬೆಳಿತಾ ಇದ್ವಿ, ರೇಟ್ ಇರ್ಲಿ ಇಲ್ದಲೆ ಹೋಗಿ ಬೆಳೆಯೋದು ಬೆಳಿತಾ ಇದ್ವಿ. ಈ ಸರಿ ಬಿಟ್ಟಿದ್ವಿ, ಈ ಸರಿ ಬಿಡಕ್ ಕಾರಣ ಅಂದ್ರೆ ಅದೇ ಒಂದ್ ಸ್ವಲ್ಪ ಮದುವೆ ಇತ್ತು ಅಣ್ಣನ ಮಗಳದ, ಹಾಗಾಗಿ ಬಿಟ್ಟಿದ್ವಿ ಅಷ್ಟೇ. ಮೆಣಸಿನ ಗಿಡ ಸುಲಭದ ಬೆಳೆನ ಹೆಂಗೆ? ತುಂಬಾ ಕಷ್ಟನೇ ಹೇಳ್ಬೇಕು ಅಂದ್ರೆ, ಮೆಣಸಿನ ಗಿಡ ಇದೆಯಲ್ಲ ತುಂಬಾ ಕಷ್ಟನೇ. ಈ ತೋಟ ಗದ್ದೆ ಇದಕ್ಕಿಂತ ತುಂಬಾ ಕಷ್ಟನೇ ಬೆಳೆಯೋದು. ರೇಟ್ ಸಿಕ್ಕಿಲ್ಲ ಅಂದ್ರೆ ಕೈಯಿಂದ ತುಂಬಾ ಹೋಗುತ್ತೆ. 3 ತಿಂಗಳು ಬೆಳೆ ರೇಟ್ ಸಿಕ್ಕಿದ್ರೆ ಅದ್ರಂತ ಒಳ್ಳೆ ಬೆಳೆಯಲ್ಲ, ರೇಟ್ ಸಿಕ್ಕಿಲ್ಲ ಅಂದ್ರೆ ರೈತರಿಗೆ ಅಷ್ಟೇ ಹೊಡೆತ ಬೀಳುತ್ತೆ. ಈಗ ಮೆಣಸಿನ ಗಿಡ ಹೇಗೆ ಪ್ರಾರಂಭ ಆಗುತ್ತೆ, ಏನ್ ತಯಾರಿ ಮಾಡ್ಕೊಳ್ತೀರಾ, ಯಾವಾಗ ಹಾಗೆ ಹಾಕತ್ತಿರ ಹೇಳಿ ಅದೆಲ್ಲ? ಮೊದ್ಲೆಲ್ಲ ನಾವು ಡಿಸೆಂಬರ್ ಜನವರಿಲಿ ಒಗ್ಗಾಕ್ಬಿಡಿದ್ವಿ, ಅದೇನಾಯ್ತು ಈಗೊಂದು 7-8 ವರ್ಷದಿಂದ ಇವಾಗೆಲ್ಲ ನರ್ಸರಿಯಿಂದ ಗಿಡ ತರ್ತಾರೆ. ನರ್ಸರಿಯಿಂದ ತಂದು 1.5-2 ರೂಪಾಯಿ, ಈಗ 2.5 ಹಿಂಗೆ ಒಂದು ಗಿಡಕ್ಕೆ ಹಾಗೆ ಮಾಡ್ತಾ ಇದ್ರೆ. ಇವಾಗ ಇವಾಗ ಯಾರು ಸಸಿ ಬೆಳೀತಾ ಇಲ್ಲ ನಮ್ಮ ಮಲೆನಾಡ್ ಏರಿಯಾದಲ್ಲಿ, ಎಲ್ಲ ಪೂರ್ತಿ ಇದ್ರ ಕಡೆಯಿಂದ ತರ್ತಾರೆ, ಹಾಸನ, ಬೇಲೂರು ಮತ್ತೆ ಚಿಕ್ಕಮಂಗ್ಳೂರು ಆ ಸೈಡಿಂದ ತಂದು ನಾಟಿ ಮಾಡ್ತಾವ್ರೆ. ಇವಾಗ 1,000 ಗಿಡಕ್ಕೆ 2,000 ರೂಪಾಯಿ ರೇಟು, ಹಾಗೆ ಮಾಡ್ತಾ ಇದಾರೆ. ಈ ಭಾಗದಲ್ಲಿ ಯಾರು ನರ್ಸರಿ ಮಾಡೋಂಥವ್ರು ಇಲ್ವಾ? ಇಲ್ಲಿವರೆಗೆ ಯಾರು ಮಾಡಿಲ್ಲ, ಇನ್ನೇನಾದ್ರು ಮಾಡಿದ್ರೆ ಮಾಡಬೇಕು, ಇಲ್ಲಿವರೆಗೆ ಯಾರು ಮಾಡಿಲ್ಲ. ಅಲ್ಲಿ ಈಗ ರೆಡಿ ಗಿಡನೇ ತರ್ತೀರೋ ಅಥವಾ ನೀವು ಹೋಗಿ ಇಂತ ತಳಿದಾಗಬೇಕು ಇಂತ ಬೀಜ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೊದಲು ಆರ್ಡರ್ ಕೊಟ್ಬರ್ತೀರಾ ಹೆಂಗೆ? ಅಲ್ಲೂ ಒಬ್ರು ಬ್ರೋಕರ್ ಇರ್ತಾರೆ ಗಿಡ ತಂದು ಇಳ್ಸೋಕೆ, ಮತ್ತೆ ಇಂತಿಂತ ಗಿಡ ಅಂತ ಹೇಳಿ ಕೊಡೋಕೆ, ಆ ಗಿಡನ ತಂದು ನಾವು ಹಾಕೋದು. ನೀವು ಹೋಗಿ ಏನು ಆರ್ಡರ್ ಕೊಡೋಂಥದ್ದೇನು ಇರೋದಿಲ್ಲ, ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಟ್ಬಿಡ್ತಾರೆ. 2,000-5,000 ಹೋಗಿ ನಾವು ತರಕ್ಕೆ ಕಷ್ಟ ಆಗುತ್ತೆ ಬೇಲೂರು ಚಿಕ್ಕಮಂಗ್ಳೂರ್ಗೆ ಹೋಗಿ. ಅದನ್ನೇನ್ ಮಾಡ್ತೀವಿ ನಾವು, ಇಲ್ಲೇ ಯಾರು ಒಬ್ಬ ಬ್ರೋಕರ್ ಇರ್ತಾನೆ, ಅವನಿಗೆ 1,000-5,000 ಗಿಡ ತರ್ತಾನೆ ಅವನೇ, ಯಾರು ಎಷ್ಟೆಷ್ಟು ಬೇಕೋ ಅಷ್ಟು ಇಳಿಸ್ಕೊತೀವಿ ಅಷ್ಟೇ. ನಿಮ್ 1,000 ಬೇಕೋ 2,000 ಬೇಕೋ 4,000 ಬೇಕೋ ಅಷ್ಟು ಇಳಿಸ್ಕೊಳ್ಳೋದು. ಹೌದೌದು, ಅಷ್ಟೇನೆ. ಆಮೇಲೆ ನಾಟಿ ಮಾಡ್ತೀವಿ, ಕೆಲಸ ನಾವು ಮಾಡ್ತೀವಿ, ಔಷಧಿ ಏನಾದ್ರು ಹೊಡಿಯಾರು ಹೊಡಿತಾರೆ, ಔಷಧಿ ಹೊಡೆದ್ರೆ ಏನು ಬರಲ್ಲ ಇವಾಗ ಔಷಧಿ. ಇವಾಗೆಲ್ಲ ಭಾರಿ ರೋಗ ಶುರುವಾಗಿದೆ ಮೆಣಸಿನ ಗಿಡಿಂದು, ನಮ್ಮ ಮಲೆನಾಡ್ ಸೈಡಲ್ಲಿ ಅಂತ ಮೆಣಸಿನ ಗಿಡ ಬರ್ತಾನೆ ಇಲ್ಲ, ಪೂರ್ತಿ ರೋಗ ಜಾಸ್ತಿ. ಹಾಗಾಗಿ ಇವಾಗ ಮೆಣಸಿನ ಗಿಡ ಒಂದು ಸ್ವಲ್ಪ ಕಮ್ಮಿ ಮಾಡಿದೆ, ತುಂಬಾ ಒಂದು 75-80% ಪೂರ್ತಿ ಕಮ್ಮಿ ಮಾಡಿದ್ದಾರೆ, ಕಮ್ಮಿ ಮಾಡಿದ್ದಾರೆ. ಇವಾಗೆಲ್ಲ ಮೆಣಸಿನ ಗಿಡ ಬಿಟ್ಟಾಕಿದ್ದಾರೆ, ಎಲ್ಲ ತೋಟ ಇದನ್ನ ನೋಡ್ತಾ ಇದಾರೆ ಅಷ್ಟೇ, ಒಂದ್ ಸ್ವಲ್ಪ ಗದ್ದೆ ತೋಟ ಇದನ್ನ ನೋಡ್ತಾರೆ ಅಷ್ಟೇ. ಈ ನರ್ಸರಿ ಗಿಡದ ಖರೀದಿನಲ್ಲಿ ಏನೋ ಮೋಸ ಆಗೋದಿಲ್ವಾ? ಆಗುತ್ತೆ, ಗಿಡ ಯಾವ್ದೋ ಹೇಳಿರ್ತಾರೆ ಯಾವ್ದೋ ಕೊಡ್ತಾರೆ, ಅದು ಆಗುತ್ತೆ. ನಮಗ್ ಗೊತ್ತಿರಲ್ಲ, ಇಳಿಸ್ಕೊಂತೀವಿ, ಫಸ್ಲಿ ಬಂದಾಗ್ಲೇ ಗೊತ್ತು ಯಾವ ತಳಿ ಅಂತ. ಇದಕ್ಕೆ ಆಮೇಲೆ ಅವರು ವ್ಯಾಪಾರಗಾರರು ಬಂದರು, ಈ ರೇಟ್ ಇಲ್ಲ, ಆ ರೇಟ್ ಇಲ್ಲ, ಅದಕ್ಕೆ ರೇಟ್ ಇಲ್ಲ ಅಂತ ಹೇಳ್ತಾರೆ. ಓಹೋ, ಹಂಗಾಗಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹೌದೌದು. ಏನ್ ಮಾಡ್ತಾರೆ ಆತರ ಏನಾದ್ರು ಮೋಸ ಆಯ್ತು ಅಂತ ಅಂದ್ರೆ? ಏನ್ ಮಾಡಂಗಿಲ್ಲ, ಯಾರ ಹತ್ರ ಹೇಳಕ್ ಆಗುತ್ತೆ, ನಮ್ಮ ಪಾಡಿ ನಾವ್ ಹತ್ಲಾಗಿ ಬಿಟ್ಟಾಕ್ತಿವಿ ಅಷ್ಟೇ. ಅದು ಕೈನೆಲ್ಲ ಲಾಸ್ ಆಗೋಗುತ್ತೆ, ಹೋದ್ರೂ ಹೋಯ್ತು ಅಂತ ಬಿಟ್ಟಾಕ್ತಿ, ಇನ್ನೇನು ಮಾಡಂಗಿಲ್ಲ ಅದರಲ್ಲಿ. ಈಗ ಮೆಣಸಿನ ಗಿಡ ನೆಟ್ಟ ಮೇಲೆ ಏನೇನು ಕೆಲಸ ಇರುತ್ತೆ ಅದು? ಅದರಲ್ಲಿ ಅದು ತುಂಬ ಕೆಲಸ ಇರುತ್ತೆ. ನೆಟ್ಟು ನಾವು ಲಾಸ್ಟ್ ಗಿಡ ಕೀಳೋವರೆಗೂ ಒಂದು ದಿವಸ ಪುರ್ಸತ್ತು ಇರಲ್ಲ ಅವಕ್ಕೆ ಮೆಣಸು ಹಿಡಿಂಗೆ, ಯಾಕೆಂದರೆ ಡೈಲಿ ಕೆಲಸ ಇರುತ್ತೆ. ಹೊಳ ಬರುತ್ತೆ, ಔಷಧಿ ಹೊಡಿಬೇಕು, ಹುಳ ಕಡಿತ್ತೆ, ಪ್ರತಿಯೊಂದು ತಕ್ಕೊಂಡು ಮಾಡಬೇಕು. ಅದು ನೆಟ್ಟು ಗಿಡ ಕೀಳೋವರೆಗೂ ಕೆಲಸ ಇರುತ್ತೆ ಮೆಣಸು ಗಿಡದ, ಅಷ್ಟು ಸಮಸ್ಯೆ ಇದೆ ಅದ. ಬೇರೆದ್ರಂಗೇನು ತೋಟದ್ರಲ್ಲೆಲ್ಲ ಆಗಿಲ್ಲ, ತೋಟದ್ರಲ್ಲೆಲ್ಲ ತಿಂಗಳಲ್ಲಿ 4 ದಿವಸ 5 ದಿವಸ ಕೆಲಸ ಮಾಡಿದ್ರೆ ಮುಗೀತು. ಮತ್ತೆ ಆಗಾಗ ಒಂದೊಂದು ತಿಂಗಳು ಏನೇನು ಕೆಲಸ ಇದೆ ಅಷ್ಟು ಮಾಡ್ಕೋಬೋದು. ಮೆಣಸು ಹಿಡಿದಲ್ಲಿ ಪುರ್ಸತ್ತಿಲ್ಲ, ಅದರಲ್ಲಿ 24 ಗಂಟೆ ನಾವು ಕೈ ಹಾಕೊಂಡಿರ್ಬೇಕು. ನೆಟ್ಟ ತಕ್ಷಣ ನೀರಿಂದು ಪ್ರಾರಂಭ ಆಗುತ್ತಲ್ವಾ? ಹುಯಿ ನೀರು, ಹಾಯಿ ನೀರು ಹೆಂಗೆ? ನಾವು ಮೊದಲೆಲ್ಲ ಹುಯ್ತಾ ಇದ್ವಿ, ಇವಾಗೆಲ್ಲ ಅಂದ್ರೆ ಸ್ಟಾರ್ಟಿಂಗ್ ಮಾತ್ರ ಒಂದು 2 ಸರಿ ದಿಂಡು ಕುಕ್ಕಿ ಮತ್ತೆ ಪಾತಿ ಎಲ್ಲ ಕುಕ್ ಆಗೋವರೆಗೂ ಹುಯ್ಕತ್ತೀವಿ. ಆಮೇಲೆ ದಿಂಡು ಎರಿಸ್ಬಿಟ್ಟು ನೀರು ಹಾಯಿಸ್ತೆ, ಮೋಟ್ರಲ್ಲಿ ಬಿಟ್ಬಿಡೋದು ಕವಲೆಲ್ಲಿ, ಕವಲೆ ಮಾಡಿ ಮಣ್ಣು ಕೊಟ್ಟಿರ್ತೀವಲ್ಲ ಬಿಟ್ಬಿಡ್ತೀವಿ. ಹಾಗೆ ವಿಪರೀತ ಕಳೆ ಬರುತ್ತೆ, ಯಾಕೆಂದ್ರೆ ಬಿಸಿಲು ಚೆನ್ನಾಗಿರುತ್ತೆ. ವಿಪರೀತ ಅಂದ್ರೆ ಅದು ಅಷ್ಟು ಹೇಳಂಗಿಲ್ಲ, ಅಷ್ಟು ಕಳೆ ಬರುತ್ತೆ. ಹೆಂಗೆ ನಿಯಂತ್ರಣ ಮಾಡ್ತೀರಾ ಕಳೆನ? ಕಳೆ ಎಲ್ಲ ತೆಗಿತೀವಿ, ಕೈಯಲ್ಲೇ ತೆಗೆದು ಕುಕ್ಕಿ ತೆಗಿತೀವಿ. ನಾವೇನು ನೇಗ್ಲು ಎತ್ತುಗಳಲ್ಲೆಲ್ಲ ಹೊಡೆಯಲ್ಲ, ಕೈಲೆ ಕುಕ್ಕದ್ರಲ್ಲಿ ತೆಗೆದು ಎಲ್ಲ ಕ್ಲೀನ್ ಮಾಡುತ್ತೆ. ಅದಕ್ಕೆ ಗೊಬ್ಬರ ಅದೆಲ್ಲ ಹೆಂಗೆ? ಗೊಬ್ಬರ ಎಲ್ಲ ನೀರು ಹಾಯಿಸಿದ ದಿವಸ ಬುಡದಿಂದ 1/4 ಅಡಿ ಗ್ಯಾಪ್ ಅಲ್ಲಿ ಇಟ್ಬಿಡ್ತೀವಿ. ಆಮೇಲೆ ಮತ್ತೆ ಮಣ್ಣು ಕೊಡುವಾಗ ಪೂರ್ತಿ ಒಂದು ಸ್ವಲ್ಪ ಜಾಸ್ತಿ ಮಿಕ್ಸರು ದನಿ ಗೊಬ್ಬರ ಹಾಕೊಂಡು ಮಣ್ಣು ಕೊಡ್ತೀವಿ. ಎಷ್ಟು ದಿವಸಕ್ಕೆ ಫಸಲು ಶುರು ಆಗುತ್ತೆ? ಕಮ್ಮಿ ಅಂದ್ರೆ 1.5 ತಿಂಗಳು ದಾಟಬೇಕು. ಅದು ಹೀಚ್ ಡ್ರಾಪ್ ಆಗುತ್ತೆ, ಹೀಟ್ ಆದ್ರೆ ಜಾಸ್ತಿ, ಅದೆಲ್ಲ ನೋಡ್ಕೊಂಡು ತೇವಾಂಶ ಇಟ್ಕೊಂಡೆ ಇದ್ ಮಾಡ್ಬೇಕು. ಎಲ್ಲಿ ಮಾರಾಟ ಮಾಡ್ತಾರೆ ಮೆಣಸಿನಕಾಯಿನ? ಇಲ್ಲೇ ಬರ್ತಾರೆ ಲೋಕಲ್ಗೆ, ನಮ್ಮಲ್ಲಿ ಊರಲ್ಲೇ ಬರ್ತಾರೆ. ಕೊರೋನಾ ಬಂದ್ಮೇಲೆ ಪ್ರತಿ ಒಂದು ಇದಕ್ಕೂ ಊರಿಗೆ ಬರ್ತಾರೆ ಎಲ್ಲ, ಪ್ರತಿ ಒಂದು ಮೆಟೀರಿಯಲ್ ಬರುತ್ತೆ. ಗೊಬ್ಬರ ಒಂದು ಇದು ಬಿಟ್ರೆ ಪ್ರತಿ ಒಂದು ಬರುತ್ತೆ, ಗೊಬ್ಬರ ಔಷಧಿ ಒಂದು ಬರಲ್ಲ, ಎಲ್ಲಾ ಪದಾರ್ಥನು ಹಳ್ಳಿ ಹಳ್ಳಿ ಬರ್ತಾರೆ ಇವಾಗ. ಮೊದಲೆಲ್ಲ ಎಲ್ಲ ಮಾರಾಟ ಮಾಡ್ತಿದ್ರಿ? ನಾವು ಶನಿವಾರ ಸಂತೆ, ಕೊಡ್ಲಿಪೇಟೆ, ಮಲ್ಪಟ್ಟಣ, ಅರ್ಕಲ್ಗೂಡು, ಹಂಗೆ ಹಾಸನ, ಹಂಗೆ ಅಲ್ಲಿವರೆಗೂ ತಗೊಂಡು ಹೋಗಿದ್ವಿ. ಈಗೇನು ತಗೊಂಡು ಹೋಗೋಂತ ಪ್ರಮೇಯ ಇಲ್ಲ, ಏನಿಲ್ಲ, ಮನೆ ಬಾಗಿಲು ಬರ್ತಾರೆ, 5 ರೂಪಾಯಿ 10 ರೂಪಾಯಿ ಕಮ್ಮಿಲಿ ತಗೊಂಡು ಹೋಗ್ತಾರೆ ಅಷ್ಟೇ. ಓಹೋ, ಅಂದ್ರೆ ಮಾರ್ಕೆಟ್ ರೇಟ್ ಏನಿರುತ್ತೋ ಅದಕ್ಕಿಂತಲೂ 5 ರೂಪಾಯಿ 10 ರೂಪಾಯಿ ಕಡಿಮೆ, 10 ರೂಪಾಯಿ ಕಮ್ಮಿ ತಗೊಂಡು ಹೋಗ್ತಾರೆ. ಏನು ತೂಕದ ಲೆಕ್ಕದಲ್ಲಿ ಕೊಡ್ತಾರೆ? ಹೆಂಗೆ ತೂಕದ ಲೆಕ್ಕ? ಲಾಸ್ ಆಗೋದಿಲ್ವಾ? 5-10 ರೂಪಾಯಿ ಕಡಿಮೆ ಕೊಟ್ರೆ ನಿಮ್ಗೆ ಲಾಸ್ ಆಗುತ್ತೆ, ಅದೇ ಹೇಳ್ತಾ ಇರೋದು. ಇವಾಗೆಲ್ಲ ಪೂರ್ತಿ ಬಿಟ್ಟಿದ್ದಾರೆ ಅನ್ನೋದು ಅದಕ್ಕೆ ಹೇಳಿದ್ದು. ನೀವೇ ಯಾಕೆ ಹೋಗ್ಬಾರ್ದು ಈಗ ಶನಿವಾರ ಸಂತೆಗಾಗ್ಲಿ, ಕೊಡ್ಲಿಪೇಟೆಗಾಗ್ಲಿ, ಅರ್ಕಲ್ ಗುಡ್ಗಾಗ್ಲಿ? ಹೋಗ್ಬಾರ್ದು ಅಂದ್ರೆ ಎಲ್ಲಾ ಕಡೆನೂ ಅದನ್ನೇ ಮಾಡಿದ್ದಾರೆ ಇವಾಗ, ಎಲ್ಲಾ ಈಗ ಹಳ್ಳಿ ಹಳ್ಳಿಲೂ ಎಲ್ಲ ಬಂದು ಅವರೇ ತಗೊಂಡು ಹೋಗೋದು. ನಾವು ಅಲ್ಲಿಗೆ ಏನು ಹೋದ್ರು ಮಾರ್ಕೆಟ್ ಕೊಡಲ್ಲ, ಹಾಗಾಗಿದೆ. ಈಗ ಅಲ್ಲಿ ಹೋದ್ರು ಒಳ್ಳೆ ಬೆಲೆ ಸಿಗೋದಿಲ್ಲ ಅಂತಾರೆ ನಿಮಗೆ? ಸಿಗೋದಿಲ್ಲ, ಖರ್ಚು ಜಾಸ್ತಿ ಬರುತ್ತೆ, ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಯಾಕೆ ಅಂತ ಹೇಳಿ ಇಲ್ಲೇ ಲೋಕಲ್ ಅಲ್ಲಿ ಕೊಡ್ತೀವಿ ಅಷ್ಟೇ. ಓಹೋ, ಇಲ್ಲೇ ಕೊಟ್ಬಿಡ್ತೀರಿ? ಹೌದು. ಲಾಭದಾಯಕವಾಗಿ ಆಗುತ್ತಾ 5-10 ರೂಪಾಯಿ ಕಡಿಮೆ ಕೊಟ್ಟರು ಕೂಡ ನಿಮಗೆ? ಇಲ್ಲ, ಮೆಣಸು ಹಿಡ್ನಲ್ಲಿ ಈಗ ತುಂಬಾ ವರ್ಷದಿಂದ ಲಾಸ್ ಅಲ್ಲೇ ಇರೋದು. ಮೆಣಸು ಹಿಡ್ನಲ್ಲಿ ಏನು ಉಳಿತಾ ಇಲ್ಲ, ಪೂರ್ತಿ ಲಾಸ್ ಅಲ್ಲಿ ಇದೆ, ಯಾರಿಗೂ ಲಾಭ ಆಗಿಲ್ಲ ಇಲ್ಲಿವರೆಗೆ, ಯಾರಿಗೂ ಕೂಡ ಲಾಭ ಆಗಿಲ್ಲ. ಹೌದು. ಈ ಮೆಣಸಿನ ಗಿಡ ಬಿಟ್ಟು ಬೇರೆ ಇನ್ನೇನು ಬೆಳಿಬಹುದು ಇಲ್ಲಿ ನಮ್ಮ ಮಲೆನಾಡಲ್ಲಿ? ಅದೇ ಭತ್ತ ಬೆಳಿಬಹುದು ಇದು ಬೇಸಿಗೆಲಿ, ಅದ ಬಿಟ್ಟರೆ ಶುಂಠಿ ಒಂದು ಬೆಳಿಬಹುದು, ಇನ್ನೇನು ಬೆಳೆಯಕ್ ಆಗಲ್ಲ ಸಾಧಾರಣ ಇಲ್ಲಿ. ಬೇರೆ ತರಕಾರಿ ಏನಾದ್ರು ಬೆಳೆಯುವಂತ ಪ್ರಯತ್ನ ಮಾಡಿದ್ರೆ? ಬೀನ್ಸ್ ಬೆಳೀತಾರೆ, ತುಂಬಾ ಬೀನ್ಸ್ ಬೆಳೀತಾರೆ. ಇವಾಗೆಲ್ಲ ತಳಿಗಳು ಬಂದಿದಾವೆ, ಬೀನ್ಸ್ ಗಳು ಬೆಳೀತಾರೆ, ಬೀನ್ಸ್ ಅಂತೂ ಚೆನ್ನಾಗಿ ಬೆಳೀತಾರೆ ಎಲ್ಲ. ಈಗ ಬೇಸಿಗೆನಲ್ಲಿ ಬೀನ್ಸ್ ಬೆಳೀತಾರೆ, ನೀವು ಬೆಳೆದಿದ್ದೀರಿ? ನಾವು ಬೆಳಿತೀವಿ, ನಾವು ಅಂದ್ರೆ ಮಾರ್ಲಿಕ್ಕೆ ಬೆಳೆಯಲ್ಲ, ತಿನ್ನಕ್ ಹಾಕತ್ತೀವಿ. ತುಂಬಾ ಜನ ಮಾರ್ಲಿಕ್ ಹಾಕತ್ತಾರೆ, ಹಾಕೊಂಡು ಅಲ್ಲ ಇಲ್ಲೇ ಬಂದು ತಗೊಂಡೋಗ್ತೀವಿ. ಒಳ್ಳೆ ರೇಟ್ ಇರ್ತದೆ, 50-60 ರೂಪಾಯಿ ರೇಟ್ ಇರ್ತದೆ. ಶುಂಠಿನ ಒಂದಷ್ಟು ಬೆಳಿತೀನಿ ಅಂತ ಹೇಳಿದ್ರಿ, ಶುಂಠಿ ಮತ್ತೆ ಮೆಣಸಿನಕಾಯಿ ಎರಡಕ್ಕೂ ಹೋಲಿಕೆ ಮಾಡಿದಾಗ ಯಾವುದು ಸುಲಭ ಅಂತ ಅನ್ಸುತ್ತೆ ಮತ್ತೆ ಲಾಭದಾಯಕ ಅನ್ಸುತ್ತೆ? ಶುಂಠಿ ಪರವಾಗಿಲ್ಲ, ಅದ್ರದ್ದೇನು ಸಮಸ್ಯೆ ಇಲ್ಲ. ಒಂದ್ಸರಿ ಹಾಕಿದ್ರೆ ಅದಕ್ಕೆ ಅದು ಕಳೆ ಒಂದ್ ಸ್ವಲ್ಪ ತಟ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಗೊಬ್ಬರ ಮತ್ತೆ ನೀರು ಒಂದು ನೋಡ್ಕೊಂಡ್ರೆ ಕೊಳೆ ಏನು ಬಂದಿಲ್ಲ ಅಂದ್ರೆ ತುಂಬಾ ಲಾಭನೇ. ನಿಮಗೆ ಎಷ್ಟೇ ರೇಟ್ ಸಿಕ್ಕಿದ್ರು ಲಾಭನೇ ಶುಂಠಿ. ಓಹೋ, ಲಾಸ್ ಬರಲ್ಲ. ಈಗ ಶುಂಠಿ ಹಾಕಕ್ಕಿಂತ ಮೊದಲು ಹೆಂಗ್ ತಯಾರಿ ಮಾಡ್ಕೊಳ್ತಾರೆ ಮತ್ತೆ ಏನೇನ್ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ. ಶುಂಠಿ ಹಾಕಕ್ಕಿಂತ ಫಸ್ಟ್ ಬೀಜ ಶುಂಠಿ ತಗೊಂಡು ಅದನ್ನ ನಾವು ಮೊಳಕೆ ಕಟ್ತೀವಿ. ಮೊಳಕೆ ಕಟ್ಟಿ 1 ತಿಂಗಳು 1.5 ತಿಂಗಳಿಗೆ ಮೊಳಕೆ ಸಾಧಾರಣ ಬರುತ್ತೆ. ಆಮೇಲೆ ನಾವು ಗದ್ದೆ ಎಲ್ಲ ಉಕ್ಕಿ ಓಡಿಸಿರ್ತೀವಿ. ಉಕ್ಕಿ ಓಡಿಸಿ ಆದ್ಮೇಲೆ ಪಟಗಳು ಮಾಡ್ತೀವಿ, ಕಡ್ಲು ಕಡ್ದು ನೀರೆಲ್ಲ ಹೋಗ್ಲಿಕ್ಕೆ. ಪಟ ಮಾಡಿದ್ಮೇಲೆ ಒಂದು ಜನ ಸೇರ್ಕೊಂಡು, ಒಂದು 10 ಜನ ಸೇರ್ಕೊಂಡು ಒಂದೇ ದಿವಸ ಅದನ್ನ ಹಾಕಿ ಗುಣಿ ಮಾಡಿ ಹಾಕಿ ಪಟ ಮಾಡಿ ಮತ್ತೆ ದನ್ನಿನ ಗೊಬ್ಬರ ಹಾಕಿ ಇದೆಲ್ಲ ಮುಚ್ಚಿ ಮತ್ತೆ ಸೊಪ್ಪು ಈ ತರಗು ಈ ಮರದ ತರಗ ಬರುತ್ತಲ್ಲ ಎಲೆಗಳು ಅದೆಲ್ಲ ತಗೊಂಡ್ಬಂದು ಮುಚ್ಚಿ ರೆಡಿ ಮಾಡ್ತೀವಿ. ಆಮೇಲೆ 15 ದಿವಸ ವಾರನ ತಪ್ಪಿದ್ರೆ ನೀರು ಹೊಡಿತೀವಿ. ಅಲ್ಲಿಂದ ಆಮೇಲೆ ಸ್ಟಾರ್ಟ್ ಆಗುತ್ತೆ, ಅದು ಮೊಳಕೆ ಬಂದು ಹುಟ್ಟಿದ್ಮೇಲೆ ಕಳೆಗಳು ತಕ್ಕೊಂಡು ಶುರುವಾಗುತ್ತೆ. ಒಳ್ಳೆ ಫಸಲು ಬರಬೇಕು ಅಂತ ಅಂತಂದ್ರೆ ಶುಂಠಿನಲ್ಲಿ ಏನೇನು ಮಾಡಬೇಕು? ಏನಿಲ್ಲ, ಬೀಜ ಶುಂಠಿ ಚೆನ್ನಾಗಿದ್ದು ಹೊಸ ಭೂಮಿ ಆದ್ರೆ ನೀವು ಏನು ಮಾಡೋದು ಬೇಡ, ಚೆನ್ನಾಗಿ ಬರುತ್ತೆ. ನಾವು ಈಗ 2 ವರ್ಷ 3 ವರ್ಷ ಹಿಂಗೆ ಹಾಕ್ತಾ ಹೋದ್ರೆ ಅದು ರೋಗ ಬರುತ್ತೆ, ಶುಂಠಿನೂ ಇಳುವರಿ ಬರಲ್ಲ. ಹೊಸ ಭೂಮಿ ಆಗ್ಬೇಕು, ಈಗ ಹಾಕಿಲ್ದದ ಭೂಮಿ ಆದ್ರೆ ಬರುತ್ತೆ ಚೆನ್ನಾಗಿ. ಯಾಕೆ ಹೊಸ ಭೂಮಿನಲ್ಲಿ ಮಾತ್ರ ಯಾಕೆ ಚೆನ್ನಾಗಿ ಬರುತ್ತೆ? ಅದು ಏನಂತ ಗೊತ್ತಿಲ್ಲ, ಕೊಳೆ ಇರ್ಬೋದು ಇಲ್ಲ ಏನೋ, ಅದು ಶುಂಠಿ ಇದೆ ಹಾಗೆ ಹೊಸ ಭೂಮಿಲಿ ಚೆನ್ನಾಗಿ ಬರುತ್ತೆ. ನಾವು ಹಾಕಿದ ಭೂಮಿ ಮತ್ತೆ ಹಾಕಕ್ ಹೋದ್ರೆ ಇಳುವರಿ ಬರಲ್ಲ, ರೋಗ ಶುರು ಆಗುತ್ತೆ. ನೀವು ಎಷ್ಟು ವರ್ಷಕ್ಕೊಂದ್ಸರಿ ಬೆಳಿತೀರಿ ಹೆಂಗಿದ್ರೆ? ನಾವು ವರ್ಷ ವರ್ಷ ಹಾಕ್ತಿವಿ. ಅಂದ್ರೆ ವರ್ಷ ವರ್ಷ ಬೇರೆ ಬೇರೆ ಹೊಲ ಗದ್ದೆಗೆ ಹಾಕಳ್ತಾರೆ? ಬೇರೆ ಬೇರೆ ಹಾಕ್ತಿವಿ, ಬೇರೆ ಬೇರೆ. ಈಗ ಒಂದು ಈ ಗದ್ದೆಗೆ ಹಾಕಿದ್ರೆ ಆಗದ್ದೆ, ಈಗ ಆ ಗದ್ದೆ ಹಾಕಿದ್ರೆ ಹಾಗೆ. ಒಂದೇ ಜಾಗದಲ್ಲಿ ಹಾಕಿದ್ರೆ ಬರಲ್ಲ, ಅದು ಬರಲ್ಲ, ರೋಗ ಶುರುವಾಗುತ್ತೆ. ರೋಗ ಇರುತ್ತೆ ಅಲ್ಲೇನೆ, ಹಂಗಾಗಿ ಮತ್ ಮತ್ ಅಂಟ್ಕೊಳ್ಳುತ್ತೆ, ಬರೋದಿಲ್ಲ. ಶುಂಠಿಗೆ ಇನ್ನೇನೇನು ಕೆಲಸ ಇರುತ್ತೆ? ಶುಂಠಿಗೆ ಇವಾಗ ಹುಟ್ಟಿದ್ಮೇಲೆ ಫ್ರೈ ಹೊಡಿಲೇಬೇಕು, ಹುಳ ತಿನ್ನುತ್ತೆ ತುಂಬಾ. ಆಮೇಲೆ ಗೊಬ್ಬರ ಒಂದು ಹಾಕ್ತಾ ಇರ್ಬೇಕು, ಈಗ ಹದ ಬಿದ್ದಂಗೆ ಈಗ ಮಳೆ ಬೀಳುತ್ತಲ್ಲ ಇಲ್ಲ ನೀರ್ ಹೊಡಿತೀವ, ಅವಾಗ ಅವಾಗ ಗೊಬ್ಬರ ಒಂದು ಮಳೆ ಹಿಡಿಯೋದ್ರೊಳಗೆ ಒಳ್ಳೆ ಗೊಬ್ಬರ ಕೊಟ್ರೆ ಚೆನ್ನಾಗ್ ಬರುತ್ತೆ, ಕಂದುಗಳು ಚೆನ್ನಾಗ್ ಬರ್ತವೆ, ಆಗ ಅಡಿ ಡೆವಲಪ್ ಆಗಿ ಗೆಡ್ಡೆ ಬಿಡಕ್ಕೆ ಚಾನ್ಸ್ ಆಗುತ್ತೆ. ಶುಂಠಿ ಲಾಭದಾಯಕ ಅಂತೀರ? ಶುಂಠಿ ಪರವಾಗಿಲ್ಲ, ನಮಗೇನ್ ಲಾಸ್ ಆಗಿಲ್ಲ. ನಾವೊಂದು 25-30 ವರ್ಷದಿಂದ ಬೆಳೆದಿದ್ವಿ, ಅದರಲ್ಲೇ ಒಂದ್ ಸ್ವಲ್ಪ ಮ್ಯಾಲಕ್ ಬಂದಿರೋದು, ಹಾಗಾಗಿ ಏನ್ ತೊಂದ್ರೆ ಇಲ್ಲ. ಈ ದನಕರುಗಳನ್ನ ಪಾಲನೆ ಮಾಡ್ಲಿಕ್ಕೆ ಅದನ್ನು ಕೂಡ ಮನೆಗೊಬ್ಬೊಬ್ರು ಹೋಗ್ತೀವಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ಈ ತರದ ರೂಢಿಯನ್ನ ಮಾಡ್ಕೊಂಡ್ ಬಂದಿದ್ರಿ? ತುಂಬಾ ವರ್ಷ ಆಯ್ತು, ನಮ್ಮ ತಂದೆಯವ್ರ ಕಾಲದಿಂದಲೂ ಇದೆ, 50-60 ವರ್ಷದಿಂದಲೂ ಇದೆ. ಅವ್ರಿಂದಲೂ ಕೂಡ ಇದೇ ತರ ಇದೆ. ಈಗ ಎಷ್ಟು ಮನೆಗಳ ಹಸುಗಳನ್ನ ಹೊಡ್ಕೊಂಡು ಹೋಗ್ತಾರೆ? ಇವಾಗ ನಾವೊಂದು 12 ಜನ ಮೆಂಬರ್ಸ್ ಇದೀವಿ ಅದಕ್ಕೆ, ಅವ್ರ ಮನೆವೆಲ್ಲ ಎಷ್ಟು ದನ ಇದಾವೆ ಎಲ್ಲ ಪೂರ ಹೊಡ್ಕೊಂಡು ಹೋಗ್ತೀವಿ. ಅಲ್ಲಿಗೆ 50-60 ದನ ಮಿನಿಮಮ್ ಆಗ್ತವೆ, ಡೈಲಿ ಒಬ್ಬೊಬ್ರು ಕಾಯ್ತೀವಿ. ಅಂದ್ರೆ ನಿಮ್ಮೂರ್ನಲ್ಲಿ ಎಷ್ಟು ಮನೆಗಳಿದಾವೆ? ಒಂದು 80 ಒಕ್ಕಲಿದೆ, ಆದ್ರೆ ಅವರೆಲ್ಲ ಬೇರೆ ಬೇರೆ ಕಟ್ಕೋತಾರೆ, ಕಾಯ್ತಾರೆ. ನೀವು ಮಾತ್ರ ಕಾಡಿಗೆ ಹೊಡ್ಕೊಂಡು ಹೋಗೋದ? ಫಾರೆಸ್ಟ್ ಇದೆ, ಒಂದು 1,000 ಎಕರೆ ಮೇಲೆ ಇದೆ ಫಾರೆಸ್ಟ್, ಅದ್ರೊಳಗಡೆ ಬಿಟ್ಕೊಂಡು ಹೋಗ್ತೀವಿ. ಈಗ ಒಂದು 50-60 ದನಗಳನ್ನ ಒಬ್ಬರೇ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗೋದಿಲ್ವಾ? ಏನಾಗಲ್ಲ, ಏನ್ ಬರ್ತವೆ, ನಾವು ಅವನ್ ಬಿಟ್ಟು ಬಂದ್ರೆ ಅವು ಹಿಂದ್ಗಡೆ ಓಡ್ ಬರ್ತವೆ. ಹಂಗಾಗಿ ಸುಮ್ನೆ ಒಂದು ಕಾವಲಿರಲಿ ಅಂತ ಅಂತ ಅನ್ಕೊಂಡು ಹೋಗೋದು. ಎಮ್ಮೆ ದನಗಳಿದಾವಲ್ಲ ಅವು ಸಿಗಲ್ಲ, ಅವೇನಾದ್ರು ಹಿಂದೆ ಬಾಕಿ ಆದ್ರೆ ಅವಲ್ಲೇ ಉಳಿತವೆ, ಅವನ್ನ ಸೇಫ್ಟಿಯಾಗಿ ಹೊಡ್ಕೊಗೋಯ್ತೀವಿ. ಇನ್ನು ಹಸಿಂದನೆಲ್ಲ ತಪ್ಪಿಸ್ಕೊಂಡವಲ್ಲ ಹಿಂದ್ಗಡೆ ಬರ್ತವೆ, ನಾವು ದನ ಹೊರಗಡೆ ಹೊರಡಿಸಿದ ಕೂಡಲೇ ಅಮ್ ಕರ್ಕೊಂಡು ಬರ್ತವೆ. ಒಬ್ಬೊಬ್ಬರೇ ಹೋಗೋದ್ರಿಂದ ಏನ್ ಸಮಸ್ಯೆ ಆಗೋದಿಲ್ವಾ? ಏನಿಲ್ಲ, ಅಕಸ್ಮಾತ್ ಆನೆ ಇದ್ರು ಆ ಏರಿಯಾ ಹೋಗಲ್ಲ ಅಷ್ಟೇ, ಬೇರೆ ಕಡೆ ಹೋಗ್ತೀವಿ. ಆತರದೇನ್ ತೊಂದರೆ ಆಗಿಲ್ಲ ಇವತ್ತವರೆಗೂ? ಹುಲಿ ಆನೆ ಏನಾಗಿಲ್ಲ, ಏನಾಗಿಲ್ಲ. ಈಗ ಈ ತರದ ಒಂದು ಸಿಸ್ಟಮ್ ಇಲ್ಲ ಅಂತಿದ್ರೆ ಕಷ್ಟ ಆಗ್ತಿತ್ತ ನಿಮಗೆ ದನ ಕರುಗಳು ಸಾಕಷ್ಟು? ಆಗಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಏನು ಕುರವು ಅದು ಇದು ಏನಿಲ್ಲ, ಬೇಸಿಗೆಲೆನ ಕಾಯ್ ಕಾಣ್ಬೋದು, ಮಳೆಲಿ ಕಷ್ಟ ಆಗುತ್ತೆ, ಫಾರೆಸ್ಟ್ ಇರ್ಲಾಗೆ ತುಂಬಾ ಒಳ್ಳೇದು ನಮಗೆ. ಪ್ರತಿಯೊಬ್ಬರಿಗೂ ನಮ್ಮ ಇಡೀ ಊರು ನಮ್ಮ ಪಕ್ಕದ ಊರಾಗ್ಲಿ ಪ್ರತಿಯೊಬ್ಬರಿಗೂ ಫಾರೆಸ್ಟ್ ಇರ್ಲಾಗಿ ಭಾರಿ ಅನುಕೂಲತೆ ಇದೆ. ಹಂಗಾಗಿ ಇದು ಒಂಥರ ಅನುಕೂಲ ಆಗಿದೆ. ಈ ನಿಮ್ಗೆ ಏನೋ 12 ದಿವಸಕ್ಕೊಂದ್ಸರಿ ಬರುತ್ತಾ? 12 ದಿವಸಕ್ಕೊಂದ್ಸರಿ ಬರುತ್ತೆ. ಎಷ್ಟು ಮನೆಯಲ್ಲಿ ಎಷ್ಟು ದನ ಇದ್ರೂ ಪರವಾಗಿಲ್ಲ, ಅಷ್ಟು ನೋಡ್ಕೊಂಡು ಹೋಗ್ಬೇಕು, ನೋಡ್ಕೊಂಡ್ ಬರ್ಬೇಕು ಅಷ್ಟೇ ಅಷ್ಟೇ. ಈಗ ದನಕರುಗಳು ಇರೋದ್ರಿಂದ ಏನೇನು ಅನುಕೂಲ ಅಂತೀರ? ದನ ಕರೆದ್ರೆ ನಮಗೆ ವರ್ಷಿಡಿ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ಪ್ರತಿಯೊಂದು ಸಿಗುತ್ತೆ, ದನಿನ ಗೊಬ್ಬರ ಸಿಗುತ್ತೆ ಬೇಜನ್ನು, ದನಿನ ಗೊಬ್ಬರ ಎಲ್ಲ ಪೂರ್ತಿ ತೋಟಕ್ಕೆ ಗದ್ದೆಗೆ ಹಾಕತ್ತೀವಿ. ಇನ್ನು ಮಿಕ್ಕಿಂದ ಮಾರ್ಕೊಳ್ಳೋದ್ರೆ ಬೆಣ್ಣೆ ಎಲ್ಲ ಮಾರ್ಕತ್ತೀವಿ, ಹಾಲೆಲ್ಲ ನಮಗೆ ಹಳ್ಳಿ ಅಲ್ಲ ಹೊರಗಡೆ ಎಲ್ಲ ತಗೊಂಡು ಹೋಗಲ್ಲ, ಅಲ್ಲೇ ಪಕ್ಕದ ಯಾರು ಕೇಳಿದ್ರೆ ಕೊಡ್ತೀವಿ ಅಷ್ಟೇ, 1/2 ಲೀಟರ್ 1 ಲೀಟರ್ ಇದ್ರೆ ಕೊಡ್ತೀವಿ. ಹಿಂಗೆ ಈ ಕೊಟ್ಟಿಗೆ ಗೊಬ್ಬರ ಇಂಥದ್ಕೂ ಎಲ್ಲ ಅನುಕೂಲ ಆಗುತ್ತಲ್ವ? ಹೌದು ಹೌದು, ಕೊಟ್ಟಿಗೆ ಗೊಬ್ಬರ ಎಲ್ಲ ಏನ್ ತೊಂದ್ರೆ ಇಲ್ಲ, ಮನೆ ಬಾಗಿಲಲ್ಲಿ ಹಾಕತ್ತೀವಿ, ಅಲ್ಲೇ ಟ್ರ್ಯಾಕ್ಟರ್ಲೆಲ್ಲ ಲಿಫ್ಟ್ ಮಾಡ್ಕತ್ತೀವಿ. ನಿಮ್ಗೆ ಎಷ್ಟು ಗೊಬ್ಬರ ಆಗುತ್ತೆ ಈ ತರ 8 ದನಗಳು ಸಾಕೊಂಡ್ರದ್ರಿಂದ? 5 ಟ್ರ್ಯಾಕ್ಟರ್ ಅಂದಾಜ್ ಆಗುತ್ತೆ ವರ್ಷಕ್ಕೆ. ಎಲ್ಲೆಲ್ಲಿ ಬಳಕೆ ಮಾಡ್ತೀರಾ ಅದನ್ನ? ತೋಟ ಗದ್ದೆ ಎರಡೇ, ಗದ್ದೆಗೆ ಹಾಕ್ತಿವಿ, ಕಾಫಿ ತೋಟಕ್ಕೆ ಹಾಕ್ತಿವಿ. ಮೆಣಸಿಗೆ ಬೇಕು ಅಂದ್ರೆ ಹುಡಿ ಇದ್ರೆ ಮೆಣಸಿಗೆ ಹಾಕ್ತಿವಿ. ಈಗ ಕಾಫಿ ತೋಟಕ್ಕೆ ಯಾವ ಟೈಮಲ್ಲಿ ಹಾಕ್ತೀರಾ ಗೊಬ್ಬರನ? ಇವಾಗ ಹಾಕಾಯ್ತು, ಇವಾಗ ಹಾಕಿ ಈಗ ಮಳೆ ಹಿಡಿಯೋದ್ರೊಳಗೆ ಹಾಕ್ಬಿಡ್ತೀವಿ, ನೀರು ಹೊಡಿತೀವಿ, ಹಂಗಾಗಿ ಹಾಕ್ತಿವಿ. ಮೇ ತಿಂಗಳಲ್ಲಿ ಹಾಕದೆ ಹೆಚ್ಚು ಸೂಕ್ತ ಅಂತೀರಾ? ಹಾ ಹೌದು, ಇವಾಗ ಇನ್ನ ಮಳೆ ಸ್ಟಾರ್ಟ್ ಆದ್ರೆ ಅದನ್ನ ನೀಟಾಗಿ ಎಳಿತದೆ ಭೂಮಿಗೆ. ವರ್ಷ ವರ್ಷ ಮೇ ತಿಂಗಳಲ್ಲಿ ಹಾಕ್ಬಿಡ್ತೀರಿ? ಹೌದೌದು. ಗದ್ದೆಗೂ ಬಳಕೆ ಮಾಡ್ಕೊತೀರ ಗೊಬ್ಬರನ? ಗದ್ದೆಗೆ ಇವಾಗ್ಲೇ ಹೆಚ್ಚಲ್ಲಿ ನಾವು ಇದ್ ಮಾಡಿದ್ವಿ, ಹಸಿರೆಳೆ ಗೊಬ್ಬರ ಹಾಕಿದ್ವಿ, ಅದು ಬೊಗಳ್ಕೊಂಡು ಒಳ್ಳೆ ಚೆನ್ನಾಗಿ ಬರುತ್ತೆ ಅದುವೆ. ಈಗ ನಿಮ್ಗೆ ಬಾರಿ ಕಡಿಮೆ ಜಮೀನ್ ಇರ ಅಂತದ್ದು ಪರಮೇಶ್ವರ, ಎರಡು ಎಕರೆ ತೋಟ ಇದೆ ಅಂತ ಹೇಳಿದ್ರಿ, ಎರಡು ಎಕರೆ ಗದ್ದೆ ಇದೆ ಅಂತ ಹೇಳಿದ್ರಿ, ಇಷ್ಟು ಸಾಕ ಒಬ್ಬ ಬದುಕು ಕಟ್ಕೊಳ್ಳಿಕ್ಕೆ? ನಮಗೆ ಇದು ಜಾಸ್ತಿನೇ ಆಗ್ತದೆ ಅಂತ ಅನ್ಸುತ್ತೆ. ನಮಗೆ ನಮ್ಮ ದುಡಿಮೆಗೆ ನಮಗೆ ಬೇಕಷ್ಟು ಅನುಕೂಲ ಆಗಿದೆ, ಸಾಕು ಸಾಕಾಗತ್ತೆ ಅಷ್ಟು, ಅಷ್ಟರಲ್ಲೇ ಒಳ್ಳೆ ಬದುಕು ಕಟ್ಕೋಬಹುದು. ಸಾಕು, ಎರಡು ಮಕ್ಕಳಿದ್ದಾರೆ, ಹೆಂಡತಿ, ನಾವು ನಾಲ್ಕು ಜನ ಇದೀವಿ. ನಮಗೆ ಕರೆಕ್ಟ್ ಆಗಿ ಖರ್ಚು ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಪ್ರತಿಯೊಂದು ಅನುಕೂಲ ಆಗಿದೆ. ಅನುಕೂಲ ಆಗುತ್ತೆ. ಕೃಷಿ ಒಳ್ಳೇದು ಅಂತೀರಿ ಹೆಂಗಿದ್ರೆ? ಎಲ್ಲಾದ್ರೂ ಲಾಭ ಇದೆ, ಏನ್ ತೊಂದ್ರೆ ಇಲ್ಲ, ಲಾಭ ಮಾಡ್ಕೋಬಹುದು ಮಾಡ್ಕೋಬಹುದು. ತುಂಬಾ ಜನ ಕಷ್ಟ ಅಂತಾರೆ ಕೃಷಿ ಅಂತ ಅಂದ್ರೆ, ಅಯ್ಯೋ ಅಂತಾರೆ. ಕಷ್ಟ ಇದೆ, ಕಷ್ಟ ಇದೆ ಅಂದ್ರೆ ನಾವು ಕಷ್ಟಪಟ್ರೆ ಮಾತ್ರ ಕಷ್ಟ ಏನಿಲ್ಲ. ಫ್ರೀಯಾಗಿ ಬರ್ಬೇಕು ಅಂದ್ರೆ ಅದು ಕಷ್ಟನೇ. ಏನೇಳಿ, ಫ್ರೀಯಾಗಿ ನಮಗೆ ಹಣ ಸಿಗ್ಬೇಕು, ಫ್ರೀಯಾಗಿ ನಮ್ಮನೆ ಬಾಗಿಲಿಗೆ ಬರ್ಬೇಕು ಅಂದ್ರೆ ಅದು ಕಷ್ಟನೇ. ಕಷ್ಟ ಪಡೋರ್ಗೆ ಏನು ಕಷ್ಟ ಇಲ್ಲ. ಸುಲಭವಾಗಿ ಯಾವ್ದು ಬರೋದಿಲ್ಲ ಅಂತೀರಿ? ಯಾವ್ದು ಬರಲ್ಲ, ಯಾವ್ದು ಬರುತ್ತೆ, ಯಾವ್ದು ಬರಲ್ಲ. ಕಷ್ಟ ಪಡುವಾಗ ಮನಸ್ಸು ಚೆನ್ನಾಗಿರ್ತಾನೆ, ಚೆನ್ನಾಗಿರ್ತಾನೆ. ಕೃಷಿನಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಮಾಡಬೇಕು ಅಂತ ಆಸಕ್ತಿ ಇದೆ ನಿಮಗೆ? ನಮಗೆ ಇವಾಗ ಬೇರೆ ಏನು ಇಲ್ಲ, ನಮಗೆ ಈಗ ಏನ್ ತೋಟ ಇದೆ ಆ ತೋಟ ಇಂಪ್ರೂವ್ಮೆಂಟ್ ಆದ್ರೆ ಸಾಕು, ಇಂಪ್ರೂವ್ಮೆಂಟ್ ಅಲ್ಲಿ ಇದೆ ಅದೇ ಸಾಕು, ಮೇಂಟೈನ್ ಮಾಡ್ಕೊಂಡು ಹೋದ್ರೆ. ಗದ್ದೆನೂ ಅಷ್ಟೇ, ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ಮಕ್ಕಳು ಎಜುಕೇಶನ್ ಮಾಡ್ತಾ ಇದಾವೆ, ಅವು ಎಜುಕೇಶನ್ ಅನ್ನು ಕ್ಲೋಸ್ ಆದ್ರೆ ಸಾಕು, ಇನ್ನೇನು ಸಾಕಾಗುತ್ತೆ ಅಷ್ಟೇ. ಪರಮೇಶ್ವರ, ನಿಮ್ಮ ಅನುಭವಗಳು ಇನ್ನು ನಮ್ಮ ಕೇಳುಗರು ಬೇಕು ಅಂತ ಹೇಳಿದ್ರೆ ಹೇಗೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು? ಸಂಪರ್ಕ ನೀವು ಫೋನ್ ನಂಬರ್ ಕೊಟ್ಟಿದ್ದೀನಿ, ನಿಮ್ಮ ಫೋನ್ ನಂಬರ್ ಹೇಳಿ ಇನ್ನೊಂದ್ಸರಿ. 9 4 8 0 6 3 5 0 7. ಇನ್ನೊಮ್ಮೆ ಹೇಳಿ. 9 4 8 0 6 3 5 0 7. ಒಳ್ಳೆಯದು ಪರಮೇಶ್ವರ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೊಯ್ಯಾಳ ಪದ್ಧತಿಯಲ್ಲಿ ಕೃಷಿಯ ಅನುಭವಗಳ ಕುರಿತು ಸಕಲೇಶ್ವರ ತಾಲೂಕು ಚಿಕ್ಕಂದೂರು ಗ್ರಾಮದ ಕೃಷಿಕ ಪರಮೇಶ್ ಸಿಎಂ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರೊಂದಿಗೆ ಸಂದರ್ಶನದಲ್ಲಿ ಇದ್ದವರು ಅರಕಲಗೂಡು ವಿಮತ್ ಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೇ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೇ. ಸಂಕಟ್ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೇ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ್ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಇಲ್ಲಿಗೆ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ನಮ್ಮ ಕಿಸಾನ್ವಾಣಿಯಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಕೃಷ್ಣಾಪುರದ KS ಕಲ್ಯಾಣ್ ಕುಮಾರ್ ಹಾಗೂ KS ರೂಪಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮನ್ಸೂದನ್. ನಾಳೆ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಇಂದಿನ ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಆಕಾಶವಾಣಿ ಹಾಸನ FM 102.2 MHz. ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನೋ ಆಲ್ಗಿ ದ್ರಾವಣ ಬಳಸ್ಕೊಂಡ್ರೆ ಒಳ್ಳೆ ಶುಂಠಿ ಬೆಳೆ ಬರುತ್ತೆ. ಇಲ್ಲಿದೆ ಅವರ ಸಂಖ್ಯೆ 8884267651. ರೈತ ಬಂಧವರೇ, ಶುಂಠಿಯನ್ನ ಹಾಸನ ಜಿಲ್ಲೆಯಲ್ಲಿ ಅನೇಕ ರೈತರು ಬೆಳ್ಕೊಂಡಿದ್ರೆ ಪೋಷಣೆಯನ್ನು ಸರಿಯಾಗಿ ಮಾಡ್ತಿದ್ರಿ. ಕೆಲವೊಂದು ಕಡೆಗೆ ವ್ಯತ್ಯಾಸ ಆಗಿದೆ. ಮಳೆಯ ಕೊರತೆ, ನೀರಿನ ಅಭಾವ ಮತ್ತು ಕೈಗೊಳ್ಳುವ ಕೆಲಸಗಳಲ್ಲಿ ಕಂಡಿರುವ ನ್ಯೂನತೆಗಳಿಂದ ಶುಂಠಿ ಬೆಳೆ ಕೆಲವೊಂದು ಕಡೆಗೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇನ್ನೂ ಕೆಲವಾರು ಜನ ತುಂಬ ಚೆನ್ನಾಗಿ ಪೋಷಣೆ ಮಾಡಿರೋದಿದೆ. ಈ ವರ್ಷ ಧಾರಣೆ ಹಾಗೆ ಮುಂದುವರೆದಿದೆ. ಈ ವರ್ಷ ಬೆಳೆದಿರುವ ರೈತರಿಗೆ ಉತ್ತಮವಾದ ಧಾರಣೆ ಸಿಗುತ್ತಂತ ಅಂದ್ಕೊಂಡು ಅನುಭವಿ ರೈತರು ವ್ಯಾಪಾರಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವೊಂದು ಪ್ರದೇಶಗಳಲ್ಲಿ ಒಂದು ಕ್ವಿಂಟಾಲ್ ಹಸಿ ಶುಂಠಿಗೆ 20,000 ರೂಪಾಯಿ ದಾಟಿದೆ ಅಂತ ಅಂದ್ಕೊಂಡು ಮಾತುಗಳು ಕೇಳಿಬರ್ತದವೆ. ಇನ್ನೇನು 3-4 ತಿಂಗಳುಗಳಲ್ಲಿ ಶುಂಠಿ ಕಟಾವು ಶುರುವಾಗ್ತದೆ. 4,000-5,000 ರೂಪಾಯಿ ಆದರೂ ಸಿಕ್ಕೇ ಸಿಗುತ್ತೆ 60 kg ಚೀಲಕ್ಕೆ ಅಂತ ಅಂದ್ಕೊಂಡು ಅನುಭವಿ ರೈತರು ಮಾತಾಡ್ತಿದ್ದಾರೆ. ರೈತ ಬಂಧವರೇ, ಈಗ ಬೆಳೆದಿರುವ ಕಳೆಯನ್ನು ತೆಗಿತಾ ಇರ್ರಿ. ನೀರು ಬಸಿದುಕೊಂಡು ಹೋಗಲಿಕ್ಕೆ ಕಾಲುವೆಗಳನ್ನು ಚೆನ್ನಾಗಿಟ್ಕೊಳ್ಳಿ. ಮಳೆ ಕೊರತೆ ಆಗಿದ್ರೂ ನೀರು ಕೊಡ್ತಾ ಇದ್ರಿ. ಕೆಲವೊಂದು ಕಡೆಗೆ ತೆಳುವಾಗಿ ಮಳೆ ಬಂದಿದೆ. ಇನ್ನೇನು 4-6 ದಿನಗಳಲ್ಲಿ ಒಳ್ಳೆ ಮಳೆ ಬರಬಹುದು ಅಥವಾ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಮಳೆ ಚೆನ್ನಾಗಿ ಬಂದ್ಬಿಟ್ರೆ ಶುಂಠಿ ಉತ್ತಮವಾಗಿ ಬೆಳವಣಿಗೆ ಆಗ್ತದೆ. ಆದರೆ ಮಳೆ ಹಿಡ್ಕೊಳ್ತಂತಂದ್ರೆ ಆತಂಕವೇ ಅಲ್ವಾ? ಆದರೂ ಮಣ್ಣನ್ನು ಏರ ಹಾಕಿ ಮಳೆ ಹೆಚ್ಚು ಬಂದ್ರೂ, ನಿರಂತರವಾಗಿ ಮಳೆ ಹಿಡ್ಕೊಂಡ್ರೂ ನೀರು ಹರಿದ್ಕೊಂಡು ಹೋಗುವಂತೆ ಮಾಡ್ಕೊಂಡ್ಬಿಟ್ರೆ ಸಮಸ್ಯೆನೇ ಇಲ್ಲ. ಈಗಾಗಲೇ ಹಾಕಿದ ಶುಂಠಿಗೆ 3-4 ತಿಂಗಳು ಆಗಿರೋದ್ರಿಂದ ಕೊಳೆ ರೋಗದ ಹಾವಳಿ ಕಾಣಿಸ್ಕೊಳ್ಳೋದು ಕಡಿಮೆನೇ. ಆದರೂ ಹೇಳೋಕ್ಕಾಗಲ್ಲ. ಪ್ರಮುಖವಾಗಿ ಬಸಿಗಾಲುವೆಗಳನ್ನು ಚೆನ್ನಾಗಿಟ್ಕೊಳ್ಳಿ. ಮಳೆ ಯಾವಾಗ ಸತತವಾಗಿ ಬರುತ್ತೋ ಹೇಳೋಕ್ಕಾಗಲ್ಲ, ಯಾವಾಗ ಹಿಡ್ಕೊಳ್ಳುತ್ತೋ ಗೊತ್ತಾಗುವುದಿಲ್ಲ. ಒಟ್ಟಾರೆ ಬಿದ್ದ ಮಳೆ ನೀರು ಹಾಗೆ ಹೊರಗಡೆ ಹೋಗಬೇಕು. ಇದು ಶುಂಠಿ ಬೆಳೆಯ ಸಂರಕ್ಷಣೆಗೆ ಮತ್ತು ಆರೋಗ್ಯಕರ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡೇ ಮಾಡುತ್ತೆ. ಇನ್ನು ಬೋರ್ಡೋ ದ್ರಾವಣವನ್ನು ಯಾರ್ಯಾರು ಸಿಂಪರಣೆ ಮಾಡಿಲ್ಲೋ ಆ ಭಾಗದಲ್ಲಿ ರೈತ ಬಾಂಧವರು 1% ಬೋರ್ಡೋ ದ್ರಾವಣವನ್ನು ಬಳಕೆ ಮಾಡಿಕೊಳ್ಬೋದು. ಎಲ್ಲೆಲ್ಲಿ ಹಳದಿ ಇದೆಯೋ, ಬೆಳೆ ಕಳೆಹೀನವಾಗಿದೆಯೋ ಅಂಥ ಪ್ರದೇಶಗಳಲ್ಲಿ ತಜ್ಞರ ಸಲಹೆಗಳನ್ನು ಪಡೆದುಕೊಂಡು ಲಘು ಪೋಷಕಾಂಶಗಳು ಅಥವಾ ಪ್ರಧಾನ ಪೋಷಕಾಂಶಗಳಿರುವ ನ್ಯಾನೋ ತಂತ್ರಜ್ಞಾನದ ದ್ರಾವಣಗಳನ್ನು ಅಥವಾ ಇತರೆ ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ಬೋದು. ಅತಿಯಾದ ಖರ್ಚುಗಳನ್ನು ಮಾಡ್ಕೊಂತ ಹೋದರೆ ಮುಂದೆ ಏಕಾಏಕಿಯಾಗಿ ಬೆಲೆ ಇಳಿತು ಅಂತಂದರೆ ಗೊಂದಲ ಆಗುತ್ತೆ. ಒಂದು ರೀತಿ ಮಾಡಿದ ಖರ್ಚಿಗೆ ಪ್ರತಿಫಲ ಸಿಗಲಿಲ್ಲಂದರೆ ಕಸಿವಿಸಿ ಆಗ್ತದೆ. ರೈತ ಬಂದವರೇ, ಶುಂಠಿಯನ್ನು ಹಾಕಿದ 3-4 ವರ್ಷಗಳ ಬಳಿಕ ಮತ್ತೆ ಅದೇ ಜಮೀನಲ್ಲಿ ಶುಂಠಿಯನ್ನು ಬೆಳ್ಕೊಳ್ಬಹುದು. ಬೆಳೆ ಪರಿವರ್ತನೆ ಅಥವಾ ಜಮೀನನ್ನು ಬದಲಾವಣೆ ಮಾಡೋದಿದೆಯಲ್ಲ, ಇದು ಉಪಯುಕ್ತವಾದ ಸಂಗತಿ. ಅನುಭವಿ ರೈತರು 3-4 ವರ್ಷಕ್ಕೆ 4-5 ವರ್ಷಗಳ ಬಳಿಕ ಮತ್ತೆ ಅದೇ ಜಮೀನಿಗೆ ಶುಂಠಿಯನ್ನು ಹಾಕೋದಿದೆ ಅಥವಾ ಹೊಸ ಜಾಗವನ್ನು ಹುಡ್ಕೊಂಡು ಹೋಗೋದಿದೆ. ಕೆಲವೊಬ್ಬರು 10 ವರ್ಷ ಆದಮೇಲೆ ಹಾಕ್ಕೊಳ್ತಾರೆ. ಇದಕ್ಕೆ ಕಾರಣ ಏನಂದರೆ ಶುಂಠಿಗೆ ಬೇಕಾಗಿರುವ ಪೋಷಕಾಂಶಗಳು ಚೆನ್ನಾಗಿ ಬಳಕೆ ಆಗಿರ್ತವೆ, ರೋಗಾಣುಗಳು ಅಲ್ಲಿ ಉಳಿದಿರಬಹುದು. ಅದೇ ಜಮೀನಲ್ಲಿ ಒಂದೆರಡು ವರ್ಷಗಳ ಬಳಿಕ ಶುಂಠಿಯನ್ನು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ. ಬೆಳೆ ಪರಿವರ್ತನೆ ಮತ್ತು ಸಗಣಿ ಗೊಬ್ಬರ, ಸಾವಯವ ಗೊಬ್ಬರವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಶುಂಠಿಯನ್ನು ಬೆಳ್ಕೊಂಡ್ರೆ ಅನುಕೂಲಕರ ಆಗ್ತದೆ. ಈ ವರ್ಷ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿಕೊಂಡ್ರೆ ಶುಂಠಿಯನ್ನು ಬೆಳೆದಿರುವ ರೈತರ ಜಮೀನುಗಳಲ್ಲಿ ತುಂಬ ಕಳಪೆ ಆಗಿಲ್ಲ ಶುಂಠಿ, ಆದರೂ ಬೆಲೆ ಬರುವ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು ಹೇಳಲಾಗ್ತದೆ. ಈ ಕಾರಣದಿಂದ ತುಸು ಖರ್ಚಾದ್ರೂ ಶ್ರಮ ಆದ್ರೂ ಕಾಳಜಿಯಿಂದ ಪೋಷಣೆ ಮಾಡ್ತಾ ಹೋಗಿ ನೀವು ಹಾಕಿದ ಶ್ರಮಕ್ಕೆ ಕಾಳಜಿಗೆ ತಕ್ಕ ಪ್ರತಿಫಲ ಸಿಗಬಹುದು. ಸೊಗಸಾದ ಶುಂಠಿ ಬೆಳೆಗೆ ನ್ಯೂ ಆಲ್ಗಿ ದ್ರಾವಣ ಬಳಸಿಕೊಳ್ಳಿ. ಸಂಪರ್ಕಿಸಿ 8884267651. ಇದುವರೆಗೆ ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾ ವಿಜಯ್ ಅಂಗಡಿ. ಪ್ರಿಯ ಕೇಳಿದ್ರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಯುವ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇಂದು ರಾತ್ರಿ 10 ಗಂಟೆಗೆ ನಾಟಕ ಔತಣಕೂಟ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ. ಇಂದು ರಾತ್ರಿ 8:30 ಕನ್ನಡದಲ್ಲಿ ಭಾಷಣ. ಇದರಲ್ಲಿ ಗುರುಪೂರ್ಣಿಮೆ ದಿನದ ಬಗ್ಗೆ ಮಾತನಾಡುತ್ತಾರೆ ರಾಜಶ್ರೀ ಭಟ್. ನಾಳೆ ಬೆಳಗ್ಗೆ 8:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಘನತವಿತ್ತ ರಾಷ್ಟ್ರಪತಿಗಳ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಭೇಟಿ ಕುರಿತು ಬಾನುಲಿ ವರದಿ ಮೂಡಿಬರಲಿದೆ. 9:05 ವಸುದೈವ ಕುಟುಂಬಕಂ, ಭಾರತ G20 ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ನಾಳೆ ಬೆಳಗ್ಗೆ 9:10 2 Minutes ಮಾತು ನೇರ ಫೋನಿನ ಕಾರ್ಯಕ್ರಮ. 9:30 ಹೊಸ ಗಾನ ಭಜನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳಿನ ಹೊಸ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಒಂದು ಚಿತ್ರದ ಸಂಭಾಷಣೆಯ ತುಣುಕನ್ನು ಪ್ರಸಾರ ಮಾಡ್ತೇವೆ. ತಾವು ಅದು ಯಾವ ಚಿತ್ರದ್ದು, ಕಲಾವಿದರು ಯಾರು, ಮತ್ತು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಬಹುದು, ಜೊತೆಗೆ ನಿಮ್ಮ ಪ್ರೀತಿಯ ಚಿತ್ರದ ಗೀತೆಯೊಂದಿಗೆ. ನೆನಪಿಡಿ, ನಾಳೆ ಬೆಳಿಗ್ಗೆ 9:30 ಹೊಸ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಒಂದು ಚಿತ್ರದ ಸಂಭಾಷಣೆಯ ತುಣುಕನ್ನು ಪ್ರಸಾರ ಮಾಡ್ತೇವೆ. ತಾವು ಅದಕ್ಕೆ ಅದು ಯಾವ ಚಿತ್ರದ್ದು, ಯಾರು ಕಲಾವಿದರು, ಇನ್ನೂ ಹೆಚ್ಚಿನ ವಿವರಗಳು ಇದ್ದರೆ ಹೇಳಬಹುದು. ನಿಮಗಾಗಿ ಒಂದು ಚಿತ್ರಗೀತೆಯನ್ನು ಕೂಡ ಪ್ರಸಾರ ಮಾಡ್ತೇವೆ. 9:30 11:00 ಹೊಸ ಗಾನ ಭಜನ ಕಾರ್ಯಕ್ರಮದಲ್ಲಿ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 STD ಕೋಡ್ ಸಂಖ್ಯೆ 08172. ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರ, ಇದರಲ್ಲಿ ನಮ್ಮ ಮೆಟ್ರೋದ ಲೋಕೋ ಪೈಲಟ್ ಅರ್ಪಿತಾ ಕಿಕೇರಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊಣಕಾಲಿನ ಶಸ್ತ್ರಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಗಂಗಾಧರ್ ಭೂತಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾಕ್ಟರ್ ಬಸು ಬೇವಿನಗಿಡದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ. ಇದರಲ್ಲಿ ಪ್ರಧಾನಮಂತ್ರಿ